ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಈಗ ಕೇಳಿ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ಲಿಂಗಸೂರು ತಾಲೂಕಿನ ದೇವರಬೂಪುರು ಗ್ರಾಮದ ಅಮರಪ್ಪ ಅವರ ದಾಳಿಂಬೆ ಬೇಸಾಯದ ಅನುಭವಗಳು ಹಾಗೂ ಬದನೆ ಬೆಳೆಯಲ್ಲಿ ಬರುವ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ ಅರುಣ್ ಕುಮಾರ್ ಒಸ್ಮನಿ ಅವರಿಂದ ಮಾಹಿತಿ. ನಂತರ ಪೇಟೆ ತಾರಣೆ ಹಾಗೂ ಕೆರೆ ಸಂಬಂಧಿಸಿದ ಆಡುಗಳನ್ನು ಕೇಳಲಿದ್ದೇವೆ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೇ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ರೈತ ಮಧುರೆ, ಈಗ ಕೇಳೋಣ ಲಿಂಗಸೂರು ತಾಲೂಕಿನ ದೇವರಬೂಪುರು ಗ್ರಾಮದ ಅಮರಪ್ಪ ಅವರ ದಾಳಿಂಬೆ ಬೇಸಾಯದ ಅನುಭವಗಳು. ಇವತ್ತು ನಮ್ಮ ಕಿಸಾನ್ ವಾಣಿ ರೈತರು ಲಿಂಗಸೂರು ತಾಲೂಕು ದೇವರಬೂಪುರು ಗ್ರಾಮದ ಅಮರೇಶ್ ಅವರು. ಇವರು 50 ಎಕರೆ ಕ್ಷೇತ್ರದಲ್ಲಿ ಪಪ್ಪಾಯ ಮತ್ತು ದಾಳಿಂಬೆಯನ್ನ ಬೆಳೀತಾ ಇದ್ದಾರೆ. ಲಿಂಗಸೂರು ತಾಲೂಕಿಗೆ ಬಂದರೆ ನಮಗೆಲ್ಲ ಸಿಗೋದು ತೋಟಗಾರಿಕೆ ಬೆಳೆಯುವಂಥ ರೈತರು. ಒಳ್ಳೊಳ್ಳೆ ರೀತಿಯಿಂದ ಆದಾಯವನ್ನು ಮಾಡ್ಕೋತಿದ್ದಾರೆ. ಭಾಳಷ್ಟು ಜನ ಏನೇ ಹೊಸದಾಗಿ ತೋಟ ಮಾಡಿದರೂ ತೋಟಗಾರಿಕೆ ಬೆಳೆಗಳಿಗೆ ಹೋಗಬೇಕಂತಕ್ಕಂಥ ಒಂದು ಅಚಲವಾದಂಥ ವಿಶ್ವಾಸದೊಂದಿಗೆ ಕೃಷಿಗೆ ಬರ್ತಾ ಇದ್ದಾರೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯು ಸಹ ರೈತರಿಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಏನೇನು ಯೋಜನೆಗಳಿದ್ದಾವೆ ಯೋಜನೆಗಳನ್ನು ತಲುಪಿಸ್ತಕ್ಕಂಥ ಪ್ರಯತ್ನವನ್ನು ತೋಟಗಾರಿಕೆ ಇಲಾಖೆ ಸಹ ಮಾಡ್ತಾ ಇದೆ. ಒಂದು ತಾಲೂಕಿನಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಮರೇಶ್ ಅವರು 50 ಎಕರೆ ಒಂದು ಪಪ್ಪಾಯ ಮತ್ತು ದಾಳಿಂಬೆಯನ್ನು ಬೆಳೆದಿದ್ದಾರೆ. ಯಾವ ರೀತಿ ಅವರಿಗೆ ಆದಾಯ ಬರ್ತಾ ಇದೆ, ಹೇಗೆ ನಿರ್ವಹಣೆ ಮಾಡ್ತಾ ಇದ್ದಾರೆ, ಏನು ಸಮಸ್ಯೆಗಳು ಬರ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ಅಮರೇಶ್ ಅವರು ಹಂಚ್ಕೋತಿದ್ದಾರೆ. ಅಮರೇಶ್ ಅವರೇ, ತಾವು ಕೃಷಿ ಮಾಡ್ಲಿಕ್ಕೆ ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು ಸರ್. ಓದಿರೋದು? ನಾವು ಓದಿರೋದು ಡಿಗ್ರಿ ಸರ್, ಬಿಎಫ್ ಡಿಗ್ರಿ ಸರ್. ಡಿಗ್ರಿ ಓದಿದ ಮೇಲೆ ಒಕ್ಕಲ್ತನಕ್ಕೆ ಬಂದಿರ್ತಾವೆ? ಒಕ್ಕಲ್ತನ ನಾವು ಮಾಡ್ತಾ ಇರೋದು ಸರ್. ಮೊದಲು ನಿಮ್ಮ ತಂದೆಯವರು ಒಕ್ಕಲ್ತನ ಮಾಡ್ತಾ ಇದ್ರು, ತದನಂತರ ನಿಮ್ದು ಒಕ್ಕಲ್ತನ ಪ್ರಾರಂಭವಾಯ್ತು. ಏನು ಬದಲಾವಣೆಗಳನ್ನ ಒಕ್ಕಲ್ತನದಲ್ಲಿ ಮಾಡ್ಕೊಂಡಿರಿ? ಈಗ ನಮ್ಮ ತಂದೆಯವರು ಮಾಡೋದ್ರಲ್ಲಿಂತ ಜೋಳ, ಸಜ್ಜೆ, ಕೈ, ಕಡ್ಲಿ ಮಾತ್ರ ಬೆಳೀತಿದ್ರು ಸರ್. ನಾವು 10 ವರ್ಷದಿಂದ ಪಪ್ಪಾಯಿ ದಾಳಿಂಬೆ ಮಾಡೋದ್ರಲ್ಲಿಂತ ಫಸ್ಟ್ ಸ್ಟಾರ್ಟಿಂಗ್ ಆಗಿ ನಾವು ಮಾನಿ ತಾಲೂಕು ಎತಗಲ್ ಗ್ರಾಮದಾಗ 6 ಎಕರೆ ಮಾಡಿದ್ವಿ ರೀ. ಅದ್ರಲ್ಲಿಂತ ಪಪ್ಪಾಯಿ ಒಳ್ಳೆ 4,400 ಗಿಡ ನಾವು ಕುಂದಿರ್ಸಿದ್ರೆ 400 ಟನ್ ಪಪ್ಪಾಯಿ ತೆಗೆದ್ರು ನಾವು. ಅದಾದ ನಂತರ ನೆಕ್ಸ್ಟ್ ಮತ್ತೆ ಇಲ್ಲಿ ಪುಲ್ಬಾಯಿ ಒಂದು ಗ್ರಾಮದಲ್ಲಿ 14 ಎಕರೆ ಖರೀದಿ ತಗೊಂಡು ಕೇಸಿ ಅಲ್ಲಿನೂ ಒಳ್ಳೆ ಚೆನ್ನಾಗಿ ಇಳುವರಿ ತೆಗೆದ್ವಿ ರೀ. ಅದಾದ ತಕ್ಷಣ ಮತ್ತೆ ದೇವ್ರಪುರ ಗ್ರಾಮದಾಗ ಮಾಡಿವಿ ರೀ, ಬಿ ಆರ್ ಗುಂಡ ಅಂತ ದೇವ್ರದುರ್ಗ ತಾಲೂಕು ರೀ. ಈ ಗುಂತಗುಳ ಶಿವಾರದಲ್ಲಿ ಒಂದು 30 ಎಕರೆ ಪ್ಲಾಂಟೇಷನ್ ರೀ. ಇಳುವರಿನೂ ಬಂದದ್ರಿ ಪಪ್ಪಾಯಿ ಚೆನ್ನಾಗಿ ಒಳ್ಳೆ 50 ಎಕರೆ ಪಪ್ಪಾಯಿ ಮಾಡಿದ ಮೊಮೆಂಟ್ ರೀ ಕೊರೋನಾ ಇತ್ತು. ಅವಾಗ 2,500 ಟನ್ ನಾವು ಪಪ್ಪಾಯಿ ತೆಗೆದ್ವಿ ರೀ. ಅವತ್ತಿನ ಬೆಲೆ ಸ್ವಲ್ಪ ಕಡಿಮೆ ಇದೆ, 1 ಕೋಟಿ 40 ಅಥವಾ 50 ಲಕ್ಷ ರೂಪಾಯಿ ತನ ನಾವು ಪಪ್ಪಾಯಿ ತೆಗೆದ್ವಿ ರೀ. ಇವಾಗಾದ್ರೆ ಈ ವರ್ಷ ರನ್ನಿಂಗ್ ಬೆಳೆ ಅಂದ್ರೆ 1.2 ಕೋಟಿ ಅಷ್ಟು ದಾಳಿಂಬೆ ಇದೆ ರೀ. 1.5 ಕೋಟಿ ಪಪ್ಪಾಯಿ ಬೆಳೆ ಕ್ರಾಪ್ ಇವಾಗ ಐತೆ ಸರ್. ಈಗ 50 ಎಕರೆದಲ್ಲಿ ತಾವು ಪಪ್ಪಾಯ ಮತ್ತು ದಾಳಿಂಬೆಯನ್ನ ಅಂತರ ಬೆಳೆಯಾಗಿ ಬೆಳೆದಿವಂತಕ್ಕಂಥ ವಿಚಾರ ಹೇಳಿದ್ರಿ. ಯಾವ ತಳಿಗಳನ್ನ ಆಯ್ಕೆ ಮಾಡ್ಕೊಂಡಿರಿ, ಜೊತೆಗೆ ಎಷ್ಟೆಷ್ಟು ಅಂತರ ಕೊಟ್ಟು ಎರಡು ಬೆಳೆಗಳನ್ನ ಹಾಕಿದಿರ್ತಾವ ಸರ್? ಇದು ಪಪ್ಪಾಯಿ ಬಂತು 786 ತೈವನ್ ರೆಡ್ ಲೇಡಿ ಪಪ್ಪಾಯಿನೇ ಅದೇ ಬೆಳೆನೇ ಮಾಡಿವ್ ರೀ. ಅಂತರ ಫಸ್ಟ್ ನಮಗ ಸ್ಟಾರ್ಟಿಂಗ್ ನಾವು ಮಾಡಿದ್ದು ಸಾಲಿಂದ ಸಾಲಿಗೆ 7, ಗಿಡದಿಂದ ಗಿಡಕ್ಕೆ 8 ಸರ್. ಅದಾದ ನಂತರ ಸಾಲಿಂದ ಸಾಲಿಗೆ 10, ಆಮೇಲೆ ನೆಕ್ಸ್ಟ್ ಗಿಡದಿಂದ ಗಿಡಕ್ಕೆ 8 ಮಾಡ್ಕೊಂತ ಬಂದಿವಿ ರೀ. ಇವಾಗ ಮತ್ತೆ ಅದಕ್ಕೂ ವ್ಯತ್ಯಾಸ ಮಾಡಿ ಏನು ಮಾಡಿದ್ರು, ಇವತ್ತಿನ ಬೆಳೆ ಸಾಲಿದ ಸಾಲಿಗೆ 12 ಮಾಡಿವಿ ರೀ, ಗಿಡದಿಂದ ಗಿಡಕ್ಕೆ 8 ಮಾಡಿವಿ ರೀ. ಬಪ್ಪಾಯಿನ ಅದೇ ರೀತಿ ಮಾಡಿವಿ ರೀ. ಹ್ಞೂ ಸರ್. ಎಷ್ಟು ಗಿಡಗಳು ಕುಂತಾವ ಒಂದೊಂದು ಎಕರೆದಲ್ಲಿ? 1 ಎಕರೆಗೆ ನೋಡಿ ಸರ್, ಸಾಲಿಂದ ಸಾಲಿಗೆ 12, ಗಿಡದಿಂದ ಗಿಡಕ್ಕೆ 8, 450 ಗಿಡಕ್ಕೆ ಕುಂತಾವ ಸರ್. ದಾಳಿಂಬೆ 450 ಕುಂತವ್ರಿ, ಪಪ್ಪಾಯಿ 450. ಈಗ ಪಪ್ಪಾಯ ಮತ್ತು ದಾಳಿಂಬೆ ಬಹಳಷ್ಟು ಅಂತರ ಬೇಸಾಯವನ್ನ ಮಾಡ್ತಾರೆ, ಯಾಕೆ ಎರಡು ಬೆಳೆಗೆ ಹೋಗ್ತಾರೆ? ಬೇರೆ ಬೆಳೆ ಬೆಳ್ಕೊಳ್ಳೋದಿಲ್ಲ ಪಪ್ಪಾಯ ಮತ್ತು ದಾಳಿಂಬೆಯಲ್ಲಿ, ಪಪ್ಪಾಯನ ಬತ್ ತಗೋತಾರೆ ಯಾಕೆ? ಪಪ್ಪಾಯಿ ಅದಕ್ಕೆ ಕಮ್ಯುನಿಕೇಶನ್ ಐತ್ರಿ. ಪಪ್ಪಾಯಿ ಯಾಕೆ ನಾವು ಮಾಡ್ತೀವಿ ಅಂದ್ರೆ ಸರ್, ಪಪ್ಪಾಯಿ 12-14 ತಿಂಗಳ ತನಕ ಪಪ್ಪಾಯಿ ಬರ್ತದ್ರಿ. ಅದನ್ನ ತೆಗೆದ ತಕ್ಷಣ ಏನಾಗತ್ತರಿ, ಮತ್ತೆ ನೆಕ್ಸ್ಟ್ ಒಂದು 6 ತಿಂಗಳು ಬೆಳೆಸಿಕೇಸಿ 18-20 ತಿಂಗಳಿಗೆ ದಾಳಿಂಬೆ ಬೆಳೆ ಬಿಡೋಕೆ ನಮ್ಗೆ ಅನುಕೂಲ ಐತೆ ಸರ್. ಅನುಕೂಲ ಸರ್. ಪಪ್ಪಾಯ ಸುಮಾರು ಬೆಳೆ ಕಟಾವಾಗಿ ಎಲ್ಲ ಮುಗಿಬೇಕಾದ್ರೆ ಎಷ್ಟು ಕಾಲ ತಗೋತಾರ? ಕಾಲ ಸರ್ 14-15 ತಿಂಗಳಿಗೆ ಕ್ಲಿಯರ್ ಆಗ್ತದೆ, ಮುಗಿದೋಗುತ್ತೆ ಸರ್. ಕಟ್ ಮಾಡಿ ಹೋಗ್ತೀವಿ ಸರ್. ಅದು ಹಣ್ಣು ಪ್ರಾರಂಭ ಆಗೋದು ಕೊಯ್ಲು ಮಾಡಲಿಕ್ಕೆ? ಕೊಯ್ಲು ಮಾಡೋಕೆ ಸರ್ 7 ತಿಂಗಳಿಗೆ ಪ್ರಾರಂಭ ಆಗುತ್ತೆ ಸರ್, 7 ತಿಂಗಳಿಗೆ ಸರ್. ಹೇಗೆ ಒಂದು ಎಕರೆದಲ್ಲಿ ಪಪ್ಪಾಯ ಎಷ್ಟು ಇಳುವರಿ ಬರ್ಬೋದು? ದಾಳಿಂಬೆ ಮತ್ತು ಪಪ್ಪಾಯ ಬೆಳೆದಾಗ ಎಷ್ಟು ಟನ್ ಇಳುವರಿ ತಕೊಂಡಿರ್ತಾವ ಸರ್? ವಾತಾವರಣ ಮೇನ್ ರೀ. ಪಪ್ಪಾಯಿ ಮಾತ್ರ ಒಂದು ಗಿಡಕ್ಕೆ ನಾವು ನಮ್ಮ ಹೊಲದಲ್ಲಿ ಹೇಳ್ಬೇಕಾದ್ರೆ 1 ಕ್ವಿಂಟಲ್ 10 ಕೆಜಿ ನಾವು ತೆಗೆದಿವ್ರಿ ಒಂದು ಗಿಡಕ್ಕೆ ಸರ್. 6,200 ಗಿಡ ಇದ್ರಿ, 700 ಟನ್ ಪಪ್ಪಾಯಿ ಮಾತ್ರ ತೆಗೆದಿವ್ರಿ ಅನ್ನ ಟೋಟಲ್ ಸರ್. ಒಂದು ಎಕರೆಕ್ಕೆ ಸರ್ ಇಲ್ಲಿ ಬರ್ತದಲ್ಲ 450 ಗಿಡ 8-110 ಕೆಜಿ ರೀ. ಈಗ ಪಪ್ಪಾಯದಲ್ಲಿ ಬಹಳಷ್ಟು ಮಂದಿ ಇತ್ತೀಚೆಗೆ ಇಲ್ಲ ರೋಗ ಬರಕತ್ತದ, ನಿಮ್ಗೆ ಏನು ಸಮಸ್ಯೆ ಬಂತ ಪಪ್ಪಾಯದಲ್ಲಿ? ಪಪ್ಪಾಯಿ ಸರ್ ಇತ್ತಿತ್ತಲಾಗಿ ಮೊದಲು ಏನು ಫಂಗಸ್ ಇದ್ದಿದ್ದಲ್ರಿ, ಈಗ ಏನಾಗಿದ್ರಿ ಈಗ ಫಂಗಸ್ ಕರೆಚುಕ್ಕಿ ಬಂದ ಕೇಸಿ ಗಿಡಕ್ಕೆ ಏನು ಪ್ರಾಬ್ಲಮ್ ಆಗತ್ತಿದ ಸರ್? ಎಲ್ಲೆಲ್ಲ ಹಣ್ಣು ಐತ್ರಿ, ಸೆಟ್ಟಿಂಗ್ ಐತೆ, ಬಟ್ ಗಿಡ ಒಣಗಿ ಕೇಸಿ ಅದು ಎಲ್ಲೆಲ್ಲ ಉದ್ರಕೈತೇವ್ರಿ. ಎಲ್ಲಿಂದನೇ ಅದಕ್ಕೆ ಊಟ ರೀ, ಆ ಎಲ್ಲಿ ಒಂದಿಟ್ಟು ಮತ್ತೆ ವೈರಸ್ ಚಂಡು ರೋಗ ಬರ್ತ್ರಿ, ಇವೆಲ್ಲ ಸ್ವಲ್ಪ ರೋಗ ಈ ವರ್ಷನಲ್ಲಿ ಭಾಳ ರೋಗ ಮಾತ್ರ ಕಾಡಕತ್ತೀವಿ ಸರ್. ಈಗ ಒಂದು ಎಕರೆಗೆ ತಮ್ಮದು ಅಷ್ಟು ಬಂತು, ರೇಟ್ ಅದು ಹೆಂಗೆ ಸಿಗ್ತಿ ಪಪ್ಪಾಯಿಗೆ? ರೇಟ್ ಈ ಹೋದರ್ಸೂ ಚೆನ್ನಾಗಿ ಸಿಕ್ಕ ಸರ್. ಈ ವರ್ಷನ ಇವಾಗ ಕೆಜಿಗೆ ಸದ್ಯ ಪ್ರೆಸೆಂಟ್ ಸರ್ ಮೊನ್ನೆ ಕೊಟ್ಟಿದ್ದು 14 ರೂಪಾಯಿ ಕೊಟ್ಟಿನಿ ರೀ, ನೆಕ್ಸ್ಟ್ 13 ರೂಪಾಯಿ ಕೊಟ್ಟಿನಿ ರೀ, ಇವಾಗ ಇವತ್ತಿನ ರೇಟ್ 10 ರೂಪಾಯಿ ಕೊಟ್ಟಿನಿ ನೋಡಿ ಸರ್, ಜಸ್ಟ್ ಒತ್ತಡ ಅರಿಯಕೈತಾರೆ. ಹೇಗೆ ಕಡಿಮೆ ಅಂದರೆ ಎಷ್ಟು ರೇಟ್ ಸಿಕ್ಕರೆ ಒಳ್ಳೆಯದು ಪಪ್ಪಾದಲ್ಲಿ, ಮತ್ತು ಭಾಳಷ್ಟು ರೇಟ್ ಡೌನ್ ಆದರೆ ಲಾಸ್ ಆಗತ್ತಂತೀರಾ ಪಪ್ಪಾಯಿದಲ್ಲಿ ಹೇಗೆ ಸರ್? ಈಗ ನಮ್ಮೊಂದು ವೈಯಕ್ತಿಕ ವಿಚಾರದಾಗ ಏನಂತಂದರೆ ಖರ್ಚು ಮಾಡಿದಂಗೆ ಇರ್ತದ್ರೆ, ಆಮೇಲೆ 10 ರೂಪಾಯಿ ಎವರೇಜ್ ಸಿಕ್ತಿ, 8 ರೂಪಾಯಿ ಸಿಕ್ಕರೂ ನಮಗೇನು ಲಾಸ್ ಏನು ಆಗೋದಲ್ಲ ರೀ. ಇವತ್ತಿನ ಕಾಲ ಮನಕ ಗೊಬ್ಬರ ರೇಟ್ ಬೆಲೆ ಜಾಸ್ತಿ ಆಗಿದೆ ರೀ. DAP ಅವತ್ತಿನ ದಿನದಲ್ಲಿ 1,200 ಇದ್ರೆ ಇವತ್ತು 1,800 ರೂಪಾಯಿ ಐತ್ರಿ. ಈಗಾದರೆ ಏನೋ ಸಹಾಯಧನದಿಂದ 1,200 ರೂಪಾಯಿ ಸಿಗ್ತದ್ರೆ ಗೊಬ್ಬರ ಸಿಗೋಂಥ ಪರಿಸ್ಥಿತಿನ ಪೊಟಾಸ್ ಇವತ್ತರೆ ಪೊಟಾಸು ಮ್ಯಾಗ್ನೇಷಿಯಮ್ಮು ಅವಾಗ 800-900 ಇತ್ತು ರೀ, ಇವತ್ತಿನ ರೇಟ್ 1,800 ರೂಪಾಯಿ ಇತ್ತು ರೀ ಪೊಟಾಸ್. 1,800 ರೂಪಾಯಿ ಕೊಟ್ಟರೆ ಸಿಗಾಕ್ತಾ ಇರಲ್ಲ ರೀ. ಈಗ ಪಪ್ಪಾಯ ತಾವು ಹೇಳಿದಾಗೆ ಒಂದು ಗಿಡಕ್ಕೆ 100 ಕೆಜಿ ಬಂತು ಅಂತಕ್ಕಂಥ ವಿಚಾರ ಹೇಳಿದರೆ, 100 ಕೆಜಿ ಇಳುವರಿ ಅಂತ ಹೋಗ್ಬೇಕಾದ್ರೆ ಅದಕ್ಕೆ ಚೆನ್ನಾಗಿ ಊಟ ಕೊಡಬೇಕು ಪಪ್ಪಾಯಕ್ಕೆ. ಯಾವ ರೀತಿ ಅದಕ್ಕೆ ಹಾಕಿದಿರ್ತಾವೆ ಸರ್? ನಾವು ಫಸ್ಟ್ ಫಿಲಪ್ ಮಾಡಿದ್ದು ಬೋದು ಮಾಡಿ, ಬೋದಿನ ತುಂಬ ತಿಪ್ಪಿ ಗೊಬ್ಬರ ಇಂಪಾರ್ಟೆಂಟ್ ಆಗಿ ತಿಪ್ಪಿ ಗೊಬ್ಬರ ಫಿಲಪ್ ಮಾಡಿವಿ ರೀ. ಅವಕ್ಕೆ ಫಿಲಪ್ ಮಾಡಿಂದ ನೆಕ್ಸ್ಟ್ ಸಸಿ ನಾಟಿ ಮಾಡುವೊಳಗೆ ಬೇವಿನಿಂಡಿ ಅವೆಲ್ಲಷ್ಟು ಇದು ಮಾಡಿಕೇಸಿ ನಾಟಿ ಮಾಡಿವ್ರಿ. ನಾಟಿ ಮಾಡಿದ ಮೇಲೆ ಸಂಪೂರ್ಣವಾಗಿ ಡಾಕ್ಟ್ರ್ ಹೇಳಿದ ಪ್ರಕಾರ, ಶ್ರೀನಿವಾಸ ರಾಜ್ ಅಂತ ಡಾಕ್ಟ್ರ್ ಬರ್ತಾರೆ, ಅವ್ರು ಹೇಳಿದ ಪ್ರಕಾರ 8 ದಿನಕ್ಕೊಂದು ಸ್ಪ್ರೇ ಮಾಡಿವ್ರಿ. ತಿಂಗಳ ತಿಂಗಳ ಗೊಬ್ಬರ DAP ಮ್ಯಾಗ್ನೇಷಿಯಮ್ ಪೊಟಾಸ್ ಇಟ್ಕೊಂತ ಮೇಂಟೆನೆನ್ಸ್ ಮಾಡಿವ್ರಿ ಸರ್. ಹೇಗೆ ಪಪ್ಪಾಯದಲ್ಲೇ ತಾವು ಮಾಡಿದಂಥ ಖರ್ಚು ಎಲ್ಲ ಬಂದ್ಬಿಡ್ತದ್ರೆ ಇನ್ನೂ ಜಾಸ್ತಿ ಆದಾಯನ ಬರುತ್ತೆ? ಆದಾಯ ಸರ್ ಮೊಮೆಂಟ್ ಬಂದಾಗ ಆದಾಯನೂ ಬಂದದ್ರಿ. ಈಗ ಸಮಯ ಸ್ವಲ್ಪ ಈ ವರ್ಷ ರೋಗ ಜಾಸ್ತಿ ಆಗೋದಕ್ಕೆ ಏನು ಸ್ವಲ್ಪ ಮಾಡಕತ್ತಿರು, ಮತ್ತು ನಮ್ಮ ಖರ್ಚು ಬರ್ಬೋದಂತ ಐತ್ರಿ, ಮತ್ತು ಲಾಸ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಗ್ಬೋದು ಸರ್. ಮೊದಲು ದಾಳಿಂಬೆ ಎಲ್ಲ ಮಾಡಿದ ಅನುಭವ ತಮಗೆ, ಎಷ್ಟು ವರ್ಷದ ಅನುಭವ ದಾಳಿಂಬೆದು? ದಾಳಿಂಬೆ 10 ವರ್ಷ ಆಯ್ತು ಸರ್ ನಮ್ಮ ಮಾಡಕ್ಕೆ, 10 ವರ್ಷ. ಹೀಗೆ ಅದರಲ್ಲಿ ಏನು ಸಮಸ್ಯೆಗಳು ಬಂತ ನಮಗೆ ದಾಳಿಂಬೆ? ದಾಳಿಂಬ್ರಿ ಇದ್ದಿತ್ತಲಾಗಿ ಸರ್, ಈಗ ಮೊದಲ ಅಂತರ್ಕೋಶ ಇದ್ದಿದ್ದಿಲ್ಲ ರೀ, ಕೊಳೆ ರೋಗ ಇದ್ದಿದ್ದಿಲ್ಲ ರೀ, ಬ್ಲೈಟ್ಸ್ ಏರಿಯಾ ನಮ್ಮ ಲಿಂಗಸೂರು ತಾಲೂಕು ಮತ್ತು ಅವಾಗ ತೋಟ ಕಡಿಮೆ ಇದ್ದವು ರೀ. ಹೀಗಾಗಿ ಈಗೆಲ್ಲ ಈಗ ಜಾಸ್ತಿ ಆದಕ್ಕೆ ಬ್ಲೈಟ್ಸ್ ಜಾಸ್ತಿ ಐತೆ ರೀ, ಕೊಳೆ ರೋಗ ಬಂದದ್ರಿ, ಇವು ಕುರ್ಲಿಂದ ಸ್ವಲ್ಪ ಲಾಸ್ ಅನ್ನೋ ಒಂದು ಮೊಮೆಂಟ್ ಬರಕತ್ತೆ ಸರ್. ಹೇಗೆ ಅದನ್ನ ನಿರ್ವಹಣೆ ಮಾಡೋದು ಆಗ್ತಾ ಇಲ್ವಾ ಈಗೆಲ್ಲ ರೋಗಗಳು? ಯಾಕೆ ರೋಗಗಳು ಜಾಸ್ತಿ ಅದು ಅಂತ ಹೇಳ್ತಿರ್ತಾವೆ? ರೋಗ ನಮ್ಮ ಡಾಕ್ಟರ್ ಹೇಳ್ತಾರೆ ಸರ್, ಡಾಕ್ಟರ್ ಇದ್ರ ಪ್ರಕಾರ ಪ್ಲಾಟ್ ಜಾಸ್ತಿ ಆಗ್ಯಪ್ಪ, ಮತ್ತು ವಾತಾವರಣ ಮೇನ್ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ವಾತಾವರಣ ಈ ವರ್ಷ ಏನೈತೆ ಸರ್, 2 ತಿಂಗಳನ್ನು ತಂಪಾಗಿ ವಾತಾವರಣ ಇತ್ತು ರೀ. ಆ ರೀತಿಯಲ್ಲಿಂತ ಮಳೆಗಾಲ ಮತ್ತು ಇವು ಆಗೋದ್ರಲ್ಲಿಂತ ಕೊಳೆ ರೋಗ ಆಮೇಲೆ ಚುಕ್ಕಿರಿ ಅಂತರಕೋಶ ಇವು ಹೆಚ್ಚಾಗಿ ಸ್ವಲ್ಪ ಇದ್ದಂಥ ಫಲ ಉದುರಿ ಸರ್. ನೋಡ್ರಿ ಅಮರೇಶ್ ಅವರೇ, 50-60 ಎಕರೆ ಒಂದು ತೋಟಗಾರಿಕೆ ಬೆಳೆಗಳು ದಾಳಿಂಬೆ ಪಪ್ಪಾಯ ಮಾಡೋದು ಅಸಾಮಾನ್ಯ ಅಂತ ಹೇಳ್ಬೋದು. ತಾವು ಹೇಗೆ ಇಷ್ಟೆಲ್ಲ ನೀರಾವರಿ ಅನುಕೂಲತೆಗಳು ಲೇಬರ್ಸು ಒಂದು ಅನುಕೂಲತೆಗಳನ್ನು ಹೇಗೆ ಮಾಡ್ಕೋತಾ ಇದ್ದೀರಿ? ಮತ್ತೆ ಲೇಬರ್ ಸರ್ ಅನುಕೂಲ ಇದೆ ಸರ್, ನಮ್ಮ ಹಳ್ಳಿ ಒಳಗೆ ಎಲ್ಲ ತಲೆ ಲೇಬರ್ ಮೇಂಟೈನ್ ಮಾಡ್ಕೊಂತೀವಿ ಸರ್. ಆಮೇಲೆ ನೀರಿಂದನೂ ಅನುಕೂಲ, ಏನು ಹಳ್ಳು ಮತ್ತು ಬೋರು ಈ ಮುಖಾಂತರ ಅನುಕೂಲ ಮಾಡ್ಕೊಂತೀವಿ ಸರ್. ಹೇಗೆ ಹಳ್ಳದ ನೀರು ನಿಮ್ಮ ತೋಟಗಾರಿಕೆ ಬೆಳೆಗಳಿಗೆ ಒಳ್ಳೇದಾ? ಒಳ್ಳೇದು ಸರ್, ಒಳ್ಳೇದು. ಕ್ಯಾನಲ್ ನೀರ್ಲಿಂದ ಪೈಪ್ ಲೈನ್ ಐತೆ ರೀ, ಹೊಲದಾಗೂ ಬೋರ್ ಇದಾವೆ ರೀ, ಮತ್ತು ಹಳ್ಳ ಇದ್ದಲ್ಲೇ ಸ್ವಲ್ಪ ಏನೋ ಅನುಕೂಲ ಮಾಡ್ಕೊಂತೀವಿ ಸರ್. ಪಪ್ಪಾಯ ಮತ್ತು ದಾಳಿಂಬೆ ಮಾರಾಟ ವ್ಯವಸ್ಥೆನ ಹೇಗೆ ಮಾಡ್ಕೊಂಡಿರಿ? ಮಾರಾಟನಕ್ಕೆ ಸರ್ ಇವು ದಾಳಂಬ್ರಿ ಬೆಳೆ ಇಲ್ಲಿಗೆ ವ್ಯಾಪಾರಿಸ್ರು ಬರ್ತಾರೆ ಸರ್, ಏನು ಏಜೆನ್ಸಿಗಳು ಇಂಟ್ರ ಸೆಂಟ್ರ್ ಏಜೆನ್ಸಿ ಇರ್ತಾರಲ್ರಿ, ಬೆಂಗಳೂರವರು, ಕುಷ್ಟಗಿಯವರು, ಬಿಜಾಪುರದವರು, ಇಲ್ಲೆಲ್ಲ ಲೋಕಲ್ ಬರ್ತಾರೆ. ಮತ್ತು ಅವರು ಕೂಡ ಕಮಿಟ್ಮೆಂಟ್ ಹಾಕಿಸಿ ವ್ಯಾಪಾರ ಮಾಡ್ತಾ ಹೊಂಟಿವಿ ಸರ್. ನೇರವಾಗಿ ವ್ಯಾಪಾರ ಮಾಡಕ್ಕಂತರ್ಕ ನಮ್ಮಿಂದ ಆಗಿಲ್ಲರಿ. ಈಗ ನೇರವಾಗಿ ಮಾರಿದ್ರೆ ಇನ್ನೂ ಲಾಭ ಬರ್ಬೋದಾ? ಯಾರು ಯಾವಾಗಾದ್ರೂ ಒಮ್ಮೆ ಪ್ರಯತ್ನ ಮಾಡಿದ್ರೆ ಅಂತ ನೇರವಾಗಿ ಮಾರಾಟ ಮಾಡಲಿ? ನೇರವಾಗಿ ಮಾರಾಟ ಮಾಡಿವಿ ಸರ್. ಅಲ್ಲಿ ಆದ್ರೆ ಬೆಂಗಳೂರು ಹೋದಿವಿ ರೀ, ಬೆಂಗಳೂರು ಹೋದ್ರೆ ಅಲ್ಲಿನ ಕಮಿಷನ್ಗೆ ಇದು ಮಾಡಿಕೇಸಿ ಅಲ್ಲೊಂದು ಅಷ್ಟೊಂದು ರೇಟ್ ನಮ್ಗೆ ಹೊರಕೊಟ್ಟು ಆಗಿಲ್ಲ ಸರ್, ಆಗಿಲ್ಲರಿ. ಅಲ್ಲಿ ಆದ್ರೆ ಅಲ್ಲೇ ಬಿಟ್ಟಿವಿ ಸರ್. ಏನು ಅನಿವಾರ್ಯ ಇಲ್ಲೇ ವ್ಯಾಪಾರ ಆಗಿಲ್ಲ ಅಂತ ಓದಿದ್ವಿ ರೀ, ಅಲ್ಲಿ 10% ಕಮಿಷನ್ ತಂದು ಕೇಸಿ ಬೆಂಗಳೂರಾಗ ರೀ ಮಾರ್ಕೆಟ್ನಾಗ ಉಸ್ಕೂರು ಮಾರ್ಕೆಟು ಅಂಗಡಿಗೆ ಓದಿದ್ವಿ ರೀ, ಅಲ್ಲಿ ಅನುಕೂಲ ಆಗ್ಲಲ್ರಿ, ಹಂಗಾಗಿ ನಾವು ಇಲ್ಲೇ ಅನುಕೂಲ ಮಾಡ್ಕೊಂತ ಬಂದ್ವಿ. ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ಕೂಲಿ ಆಳು ಭಾಳ ಕಡಿಮೆ ಬೇಕಾಗ್ತಾರೆ ಅಂತ ಹೇಳ್ತಾರೆ. ನೀವು ಹೇಗೆ ಬೆಳೆಗಳಲ್ಲಿ ಕೆಲಸ ಮಾಡೋದಿರ್ಬೋದು, ಏನೋ ಕಳೆ ತೆಗೆಯೋದು, ನೀರು ಹಾಸೋದು, ಸ್ಪ್ರೇ ಮಾಡೋದು, ಎಲ್ಲ ಲೇಬರ್ ಮುಖಾಂತರ ಮಾಡ್ತೀರಿ ಅಥವಾ ಯಾಂತ್ರೀಕರಣ ಮಾಡ್ಕೊಂಡ್ರೆ ಏನು? ಎಲ್ಲ ಲೇಬರ್ ಇನ್ನೂ ಮಟ್ಟ ಲೇಬರ್ ಇದೆ ಸರ್, ಯಾಂತ್ರೀಕರಣ ಇಲ್ಲ ಸರ್. ಈ ಸರ್ ಮತ್ತೆ ನಾವು ಬೀದಿಗೆ ಇದು ಹತ್ತಿರ್ತದಲ್ಲ ಸರ್, ಈಗೇನು ಬ್ಲೋರ ಮಾಡ್ಬೇಕಂತ 12 ಸೈಜ್ ಮಾಡಿವಿ ರೀ, ಇನ್ಮ್ಯಾಕೆ ಬ್ಲೋರು ಅದರಲ್ಲಿಂದ ಸ್ಪ್ರೇ ಮಾಡ್ಬೇಕು, ಒಳ್ಳೆ ಎಲ್ಲ ಗಿಡಕ್ಕನ್ನ ನೀಟಾಗಿ ತಟ್ತದ ಅನ್ನೋ ಒಂದು ಉದ್ದೇಶಕ್ಕೆ ಈ ವರ್ಷ ಮಾಡಿದ್ರೆ ಆಯ್ತು ಅಂತ ಒಂದು ಮನಸ್ಸು ಆಗಿದೆ ಸರ್. ಮತ್ತೆ ಹೊಸ ಹೊಸ ಬೆಳೆಗಳು ಬರ್ತಾ ಇದ್ದಾವೆ, ರೈತರೆಲ್ಲ ಹೊಸ ಹೊಸ ಬೆಳೆಗಳು ಹೋಗ್ತಿದ್ದಾರೆ, ನಿಮ್ದು ಏನು ಯೋಜನೆಗಳದಾವ ಮುಂದೆ? ಚಿಂತೆ ಮಾಡಕ್ಕೆ ಏನಿಲ್ಲ ಸರ್, ಮತ್ತೇನು ನಮ್ಮ ವಾತಾವರಣಕ್ಕೆ ಇವೆರಡು ಸೆಟ್ ಆಗಿವೆ ಸರ್. ನೆಕ್ಸ್ಟ್ ಏನೋ ದ್ರಾಕ್ಷಿ ಮಾಡ್ಬೇಕಂತ ಆಗಿದ್ರೆ ವಾತಾವರಣ ಅನುಕೂಲ ಆಯ್ತಪ್ಪ ಅಂತಂದ್ರೆ ದ್ರಾಕ್ಷಿ ಬೆಳೆ ಮಾಡಿದ್ರೆ ಆಯ್ತು ಅಂತ ಮಾಡಿವಿ ಸರ್. ಹೇಗೆ ತೋಟಗಾರಿಕೆ ಇಲಾಖೆಯಿಂದ ಅನುಕೂಲತೆಗಳು, ಭಾಳಷ್ಟು ಯೋಜನೆಗಳಿದಾವೆ, ಹೇಗೆ ಪಡ್ಕೋತಾ ಇದ್ರಿ ತಾವು, ಏನೇನು ಲಾಭ ಪಡ್ಕೊಂಡಿರಿ? ಈ ತೋಟಗಾರಿಕೆ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ರೀ, ಪ್ಯಾಕೋಸು ಐತಿ, ಕೆರೆ ಐತಿ, ಕೆರೆ ನಿರ್ಮಾಣ ಆಯ್ತು, ಆಮೇಲೆ ಸಹಾಯಧನ ಬರ್ತಕ್ಕಂಥ ಡ್ರಿಪ್ಪು, ಆಮೇಲೆ ಸಸಿ ಬಿಲ್ಲು ಇವೆಲ್ಲಷ್ಟು ನಮ್ಗೆ ಸಿಕ್ಕಿವೆ ಸರ್, ಸಿಕ್ಕಿವೆ ಸರ್. ತಾಂತ್ರಿಕ ಮಾಹಿತಿ ಅದು ಹೇಗೆ ಇಲಾಖೆಯಿಂದ ನಿಮ್ಗೆ ಸಿಗ್ತಾ ಇರುತ್ತೆ? ಏನಾದರೂ ಸಮಸ್ಯೆಗಳು ಬಂದಾಗ ಸ್ಪಂದನೆ ಆಗ್ತಾ ಇರುತ್ತೆ? ಆಗ್ತದೆ ಸರ್, ಆಗ್ತದ್ರಿ ಸರ್. ಏನೇ ಬಂದ್ರೆ ರೆಸ್ಪಾನ್ಸ್ ಮಾಡಿಕೇಸಿ ಅನುಕೂಲತೆ ಆಗಿದೆ ಸರ್. ವರ್ಷದಿಂದ ವರ್ಷಕ್ಕೆ ನಿಮ್ಮ ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಯುವ ರೈತರ ಸಂಖ್ಯೆ ಜಾಸ್ತಿ ಆಗ್ತದೆ? ಹೆಚ್ಚಾಗುತ್ತೆ ಸರ್. ನಮ್ಮ ತಾಲೂಕಲ್ಲಿ ಸರ್, ನಮ್ಮ ಒಂದು ಊರಲ್ಲಿ ಫಸ್ಟಿಗೆ ಮಾಡಿದವರು ಒಬ್ಬರೇ ರೀ, ಅಶೋಕ್ ಅಂತ ಅವರು ಮಾಡಿದ್ರಿ, ಅವ್ರಲ್ಲಿಂದ ನಾವು ಮಾಡಿದ್ರು. ಈಗ ಒಬ್ಬರು ಇಬ್ಬರು ಕೇಸ್ ಈಗ ಒಂದು ಕನಿಷ್ಠ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕನಿಷ್ಠ ಒಂದು 50-60 ಮಂದಿ ರೈತರು ಆಗಿವೆ ಸರ್. ದೇವರಬಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್. ಹೇಗೆ ನಿರ್ವಹಣೆ ಮಾಡೋದು, 50-60 ಎಕರೆ ನಿರ್ವಹಣೆ ಅಂದ್ರೆ ಒಬ್ಬರಿಂದ ಅಸಾಧ್ಯ, ಹೇಗೆ ಮಾಡ್ತಿರ ಮತ್ತೆ ನೀವು? ಮನೆಯಲ್ಲೆಲ್ಲ ಜನ ಇದಾರ ನಿಮ್ಮ? ನಮ್ಮ ಒಂದು ಮನೆಯಲ್ಲಿ ಸರ್ 4 ಮಂದಿ ಅಣ್ಣತಂಬ್ರಿ, 4 ಮಂದಿ ಅಣ್ಣತಂಬ್ರಿಗೆ ಇಬ್ಬಿಬ್ರು ಮಕ್ಕಳಿದಾರೆ ಸರ್. ಅವರು ನಾವು ಎಲ್ಲ ನಮ್ಮ ಫ್ಯಾಮಿಲಿ ಒಳಗ್ರಿ, ಎಲ್ಲ ಪ್ರತಿಯೊಂದು ನಾವೇ ಮಾಡ್ತೀವಿ ಸರ್, ಲೇಬರ್ ಅಂತ ಕೇಸಿ ನಾವೇ ನಿರ್ವಹಣೆ ಮಾಡ್ತೀವಿ ಸರ್. 50 ಎಕರೆ ಅಂತಂದ್ರೆ ಸ್ವಂತ ಭೂಮಿನ ಲೀಸ್ ತಗೊಂಡ್ ಮಾಡ್ತಾ ಇದ್ದೀರಾ? ಹೇಗೆ ಸ್ವಂತ ಭೂಮಿ 40 ಎಕರೆ ಇದೆ ಸರ್ ನಮ್ದು, ಉಳಿಕೆದ ಭೂಮಿ ಎಲ್ಲ ಲೀಸ್ ಸರ್. ಲೀಸ್ ಸರ್ ಹೇಗೆ ನಡೆದಿದ್ದಾವೆ ಈ ಭಾಗದಲ್ಲೆಲ್ಲ ಲೀಸ್ ಕೊಡ್ತಕ್ಕಂಥದ್ದು ಭೂಮಿಗಳು? ಈಗ ಹೊಲ ಯಾವ ರೀತಿ ಈಗ ನೀರಿನ ಸವಲತ್ತು ಮತ್ತು ಕರೆಂಟಿನ ಸವಲತ್ತು ಇತ್ತಪ್ಪ ಅಂದರೆ ಅದಕ್ಕೆ 15,000-20,000 ತನನು ಕೊಡ್ಬೋದು ಸರ್. ಕಲ್ಲು ಭೂಮಿ ಇತ್ತು, ಕರೆಂಟ್ ಇಲ್ಲ, ನೀರಿಲ್ಲ, ನಾವೇ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೋಬೇಕಾಯ್ತಪ್ಪ ಅಂದ್ರೆ 10,000-12,000 ಕೊಟ್ಟು ಕೇಸ್ ಮಾಡಿವಿ ಸರ್. ಮುಂದೆ ಇನ್ನು ಹೊಸ ಬೆಳೆಗೆ ಹೋಗ್ಬೇಕಂತಕ್ಕಂಥ ಏನಾದ್ರು ಯೋಜನೆಗಳನ್ನು ಮಾಡ್ತಿದ್ದೀರಾ ಸರ್? ಈಗ ಮತ್ತೆ ಮುಂದೊಂದು 40-50 ಎಕರೆ ದಾಳಂಬರಿ ಪಪ್ಪಾಯಿ ಮಾಡ್ಬೇಕಂತ ಮುಂದಿನ ಸತಿ ಐತ್ರಿ. ಮತ್ತು ಇದೇನು ದ್ರಾಕ್ಷಿ ಬೆಳೆ ಒಂದಿಷ್ಟು ಈಗಾಗಲೇ ಒಂದು ನಮ್ಮ ಒಂದು ತಾಲೂಕಿನಲ್ಲಿ ರೀ 3 ರೈತರು ಬೆಳೆದಾರೆ ಸರ್. ಆ ಒಂದು ರೈತರ ಮತ್ತೆ ಅಲ್ಲಿ ಮಾಹಿತಿ ತಗೊಂಡು ತೋಟಗಾರಿಕೆ ಇಲಾಖೆಯಿಂದ ಮಾಹಿತಿ ತಗೊಂಡು ಅದಾಗ ದ್ರಾಕ್ಷಿ ಬೆಳೆ ಆಗಲಿ ಅಥವಾ ದಾಳಿಂಬೆ ಪಪ್ಪಾಯಿಲಿ ಮಾಡ್ಬೇಕಂತ ನಮ್ಮದೊಂದು ಆಸೆ ಐತೆ ಸರ್. ಮತ್ತು ಕಬ್ಬು ನಿಮ್ಮ ಭಾಗದಲ್ಲಿ ಬರ್ತಾ ಇದೆ, ಕಬ್ಬಿನ ಬೆಳೆಗೆ ಹೋಗ್ತಾಯಿದ್ದಾರೆ ರೈತರು, ಯಾಕೆ? ಕಬ್ಬಿನ ಬೆಳೆನೂ ಹೋಗಿರಿ ಸರ್, ಇಲ್ಲಿ ಹೆಚ್ಚಿನ ಸಂಖ್ಯೆ ಬೆಳಿಬೋದಾಯ್ತಿರಿ. ಕಬ್ಬಿನ ಫ್ಯಾಕ್ಟ್ರಿ ಇಲ್ಲಿ ನಮ್ಗೆ ಹತ್ರ ಇಲ್ಲರಿ, ಈಗ ಇತ್ತಿತ್ತಲಾಗಿ ಮಾಡಕ್ಕೈತಾರೆ. ಮತ್ತು ಮುದ್ದೆ ಬಳಕ್ ಹೋಗ್ಬೇಕು, ಆದ್ರೆ ಈ ಕಡೆ ಸುರಪುರ ತಾಲೂಕು ಅಟ್ಕೇಸಿ ಹೋಗ್ಬೇಕು ರೀ, ಹಿಂಗಾಗಿ ಸ್ವಲ್ಪ ಅದ್ರ ಸಂಖ್ಯೆ ಕಡಿಮೆ ಐತೆ ಸರ್. ನೋಡ್ರಿ, ತೋಟಗಾರಿಕೆ ಬೆಳೆಗಳಿಗೆ ಹೆಚ್ಚಾಗಿ ಒಂದು ಸಾವಯವ ಗೊಬ್ಬರ ಬೇಕು, ತಿಪ್ಪೆ ಗೊಬ್ಬರ, ಹೆಂಡಿ ಗೊಬ್ಬರ. ಈಗ 50-60 ಎಕರೆ ಅಂದ್ರೆ ಸಾಕಷ್ಟು ಗೊಬ್ಬರ ಹಾಕ್ಬೇಕು ಅವಕ್ಕೆ, ರಾಸಾಯನಿಕ ಗೊಬ್ಬರ ಅಲ್ಲೇ ಹೆಚ್ಚಾಗಿ ಸಾವಯವ ಗೊಬ್ಬರ ಹಾಕ್ಬೇಕಾಗತ್ತೆ. ನೀವು ಹೇಗೆ ದನ ಸಾಕಾಣಿಕೆ ಇರ್ಬೋದು ಅಥವಾ ಮಾಡ್ಕೊಂಡಿರೋ, ನಿಮ್ದು ಸ್ವಂತ ಗೊಬ್ಬರ ಬರುತ್ತೋ ಅಥವಾ ಖರೀದಿ ಮಾಡಿ ಹಾಕ್ತಿರೋ, ಹೇಗೆ? ನಾವು ಸರ್ ನಮ್ಮ ಒಂದು ದನನ ಇದೇವೆ ಸರ್, ಅದರ ಒಂದು 5% ರೀ, 99% ಬೇರೆ ಕಡ್ಲಿಂತ ತಗೊಂಬಂದು ಕೇಸ್ ನಮ್ಮ ಹೊಲಕ್ಕೆ ಗೊಬ್ಬರ ನೋಡಿ ಸರ್, ಗೊಬ್ಬರ ಮೇಲೆ ರೇಟ್ ರೀ. ಆ ಏರಿಯಾದಾಗ ರೀ ನೀರಾವರಿಗೆ ಹೋದ್ರೆ 2,000-2,500-3,000 ಐತ್ರಿ. ಈ ನಮ್ಮ ತಲೆ ನಾವೇನು ಖರೀದಿ ನಮ್ಮ ಹಳ್ಳಿ ಒಳಗೆ ತಗೋಬೇಕಂದ್ರೆ 4,000-5,000 ರೂಪಾಯಿ ಒಂದು ಟ್ಯಾಕ್ಟ್ರಿಗೆ ಬೆಲೆ ಐತ್ರಿ, ಬೆಲೆ ಐತೆ ಸರ್. ವರ್ಷ ಎಷ್ಟು ಖರೀದಿ ಮಾಡ್ತೀರಿ ಗೊಬ್ಬರ? ಗೊಬ್ಬರ ನೋಡ್ರಿ, 1 ಎಕರೆಗೆ ದಾಳಂಬರಿಗೆ 10 ಟ್ರಿಪ್ ಹಾಕ್ತೇನೆ ರೀ, ಅದೇ ಪಪ್ಪಾಯಿಗಾದ್ರೆ 10 ಟ್ರಿಪ್ ಹಾಕೇನ್ರಿ. ಈ ಇದಕ್ಕೆ ಮತ್ತೆ 50 ಎಕರೆ ಅಂದ್ರೆ ಅದ್ರ ಲೆಕ್ಕಕ್ಕೆ ಹಾಕಿ ನೋಡಿ ಸರ್. ಹೇಗೆ ಡ್ರಿಪ್ ವ್ಯವಸ್ಥೆನ ನೀರಾವರಿ ಅನುಕೂಲತೆಗಳು ಹೇಗೆ ಮಾಡ್ಕೊಂಡ್ರಿ? ಹರಿ ನೀರ ಮಾಡ್ತಾ ಇದ್ರೆ ಡ್ರಿಪ್ ವ್ಯವಸ್ಥೆನ ಎಲ್ಲ ಡ್ರಿಪ್ ಮುಖಾಂತರ ಮಾಡಿವ್ರಿ, ಈ ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ಪಡೆದವ್ರಿ, ಅದ್ರ ಮುಖಾಂತರ ಡ್ರಿಪ್ ಮುಖಾಂತರ ಹನಿ ನೀರಾವರಿ ಮುಖಾಂತರ ಮಾಡಿವಿ ಸರ್. ಈಗ ಡ್ರಿಪ್ ಅನ್ನು ಕೆಲವೊಂದ್ ಕಡೆ ಬಹಳಷ್ಟು ಜನ ರೈತರು ತೆಗೆದು ಹಾಕ್ಬಿಟ್ಟಿರ್ತಾರೆ ಪೈಪ್ಗಳನ್ನು, ಇಲ್ರಿ ಅದು ಸಮಸ್ಯೆ ಆಯ್ತು, ಬ್ಲಾಕ್ ಆಯ್ತು, ನೀರು ಸರಿ ಆಗಲಿಲ್ಲ, ಹಾಗಾಗಿ ಅಂತೇಳಿ. ನಿಮಗೆ ಏನು ಡ್ರಿಪ್ ಅಲ್ಲಿ ಸಮಸ್ಯೆಗಳು ಬರ್ತಾ ಇದಾವೆ? ಏನು ಡ್ರಿಪ್ ನಾವು ಇಷ್ಟು 10 ವರ್ಷ ಮಾಡಿವ ಅಂದ್ರೆ ಡ್ರಿಪ್ಪಿನ ಮುಖಾಂತರನೇ ನೀರು, ಆ ಯಾವುದೇ ರೀತಿಯಿಂದ ಸಮಸ್ಯೆ ನಮ್ಗೆ ಬಂದಿಲ್ಲ ಸರ್. ಪೋಷಕಾಂಶಗಳು ಡ್ರಿಪ್ ಮುಖಾಂತರ ಕೊಡ್ತಿರ್ತೀರಿ ಏನಾದರೂ? ಕೊಡ್ತೀವಿ ಸರ್, ಡ್ರಿಪ್ ಗೊಬ್ಬರ, ಡ್ರಿಪ್ ಫರ್ಟಿಲೈಸರ್ ಆಯ್ತು, ಏನಾದರೂ ಕೊಡ್ಬೇಕಾದ್ರೆ ಡ್ರಿಪ್ ಮುಖಾಂತರನೇ ಕೊಡ್ತೀವಿ ಸರ್. ಸಿಂಪರ್ನದು ಹೇಗೆ, ಟ್ರ್ಯಾಕ್ಟರ್ ಸ್ಪ್ರೇಯರ್ಗಳು ಬರ್ತಾವೆ ಅಥವಾ ಹೇಗೆ ಮಾಡ್ತೀವಿ ಮತ್ತೆ? ಈಗ HDP ಪೈಪ್ ಹಾಕಿ ಆಯಿಲ್ ಇಂಜನ್ ಮುಖಾಂತರ ಸ್ಪ್ರೇ ಮಾಡ್ತೀವಿ ರೀ. ನೆಕ್ಸ್ಟ್ ಬೀದಿ ಆಗಲ್ಲ ಆಯ್ತಪ್ಪ ಅಂದ್ರೆ ಟ್ರ್ಯಾಕ್ಟರ್ ಬ್ಲೋರ್ ತಗೊಂಡು ಮಾಡ್ಬೇಕಂತ ನಮ್ದೊಂದು ಅಭಿಪ್ರಾಯ ಐತ್ರಿ. ಈಗ ದಾಳಿಂಬೆಯಲ್ಲಿ ಪ್ರೂನಿಂಗು ಬಗ್ಗೆ ಭಾಳ ಹೇಳ್ತಿರ್ತಾರೆ, ಪ್ರೂನಿಂಗ್ ಸರಿಯಾದ ವೇಳೆಯಲ್ಲಿ ಮಾಡಿಸ್ಬೇಕು, ಜೊತೆಗೆ ಸೀಸನ್ನು ಅಷ್ಟೇ, ಭಾಳಷ್ಟು ಜನ ರೈತರು ಒಂದೊಂದು ಸೀಸನಲ್ಲಿ ಬಿಡ್ತಾರೆ, ಹೂ ಬಿಡೋದಿಲ್ಲ, ಮತ್ತೆ ಬಿಟ್ಟು ಮತ್ತೆ ನೆಕ್ಸ್ಟ್ ಸೀಸನ್ಗೆಲ್ಲ ಇತರಲ್ಲಿ ಹೊಡಿತಿರ್ತಾರೆ. ನಿಮ್ಮ ಅನುಭವದಲ್ಲಿ ದಾಳಿಂಬೆಯನ್ನು ಯಾವ ಸೀಸನಲ್ಲಿ ಬಿಟ್ಟರೆ ಚೆನ್ನಾಗಿ ಹೂ ಬರ್ತದೆ ಅಂತ ಹೇಳ್ತಾರೆ, ಚೆನ್ನಾಗಿ ಇಳುವರಿ ಬರ್ತದೆ ಅಂತ ಹೇಳ್ತಾರೆ? ಸರ್, ಒಳ್ಳೆ ಇಳುವರಿ ತೆಗಿಬೇಕು, ಒಳ್ಳೆ ಸೆಟ್ಟಿಂಗ್ ಆಗ್ಬೇಕಂದ್ರೆ ಮೇ ತಿಂಗಳ ಸರ್, ಬೇಸಿಗೆ ಸೆಟ್ಟಿಂಗ್ ಆಗತ್ರಿ, ವಾತಾವರಣ ಕುದಿಗೆ ಸೆಟ್ಟಿಂಗ್ ಆಗತ್ರಿ ಅದು. ಬಟ್ ಅದೇನೈತ್ರಿ, ಬ್ಲೈಟ್ಸ್ ಇರಬಾರ್ದ್ರಿ, ಯಾವುದೇ ರೀತಿಯಿಂದ ರೋಗ ಇಲ್ಲ. ನಾವು ಫಸ್ಟ್ನೇ ಬೆಳೆ ಅಂತಂದ್ರೆ ಮೇದ ಬಿಟ್ಕೇಸಿ ಒಳ್ಳೆ ಇಳುವರಿ ತೆಗಿಬೋದು ರೀ. ರೇಟ್ ಸ್ವಲ್ಪ ಆ ಮೊಮೆಂಟ್ ರೇಟ್ ಡೌನ್ ಆಗುತ್ತೆ ಅಂತ ಹೇಳ್ತಾರೆ ರೀ. ನಾವು ರೇಟಿಗೆ ಒಳ್ಳೆ ರೇಟಿಗೆ ನಾವು ಬಿಡ್ಬೇಕಾಗಿತ್ತಪ್ಪ ಅಂದ್ರೆ ಆಗಸ್ಟ್ನಾಗ ನಾವು ತಗೋಬೇಕು ರೀ. ಅವಾಗಿನ ಪರಿಸ್ಥಿತಿ ಏನಿರ್ತಂದ್ರೆ ಮಹಾರಾಷ್ಟ್ರ ಮಾಲು ಬರೋದಿಲ್ಲ ರೀ. ಹಂಗಾಗಿ ನಾವು ಆಗಸ್ಟಿಗೆ ತಗೊಂಡು ಬ್ಲೈಟ್ಸ್ ಇದ್ದು ತೋಟಿತ್ತಪ್ಪ ಅಂದ್ರೆ ಆ ವಾತಾವರಣಕ್ಕೆ ನಾಳೆ ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚಿಗೆ ನಮ್ಮ ಬೆಳೆ ಬರ್ತದೆ ರೀ, ಬಂತಪ್ಪ ಅಂದ್ರೆ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಕೊನೆಯದಾಗಿ ಅಂಬರೀಶ್ ಅವರೇ, ಏನು ತೋಟಗಾರಿಕೆ ಬೆಳೆ ಬೆಳೆಯೋದು ತಮಗೆ ಯಾವ ರೀತಿ ತೃಪ್ತಿ ತಂದಿದೆ, ಯಾವ ರೀತಿ ನಿಮ್ಮ ಬದುಕು ಹಸನ ಆಗ್ತಾ ಇದೆ? ನಮಗೆ ಇದು ಮಾಡಿದಲ್ಲಿಂತ ಒಳ್ಳೆ ಒಂದು ಸಹಕಾರ, ಒಂದು ನಮ್ಗೆ ತೃಪ್ತಿ ಇದೆ ನೋಡಿ ಸರ್, ತೃಪ್ತಿಕರ. ಬೇರೆ ರೈತರಿಗೆ ಏನು ಹೇಳ್ತಾರೆ, ಹೊಸದಾಗಿ ಬರ್ತಾರೆ ತೋಟಗಾರಿಕೆ ಬೆಳೆ ಬೆಳೆಯುವಂಥ ರೈತರಿಗೆ ಏನು ಹೇಳ್ತಿರ್ತಾವೆ ಅನುಭವಸ್ಥ ರೈತರಾಗಿ? ಈ ನಾವು ಅವ್ರಿಗಾದ್ರೂ ಕೋಆಪರೇಟಿವ್ ಮಾಡಿಸಿದ್ರೆ ಮಾಡ್ರಪ್ಪ, ಒಳ್ಳೆ ಮಾಡತಕ್ಕಂಥ ನೀವು ಮಾಡ್ತಕ್ಕಿದ್ರೆ ಕರೆಕ್ಟಾಗಿ ಮಾಡಿದ್ರೆ ಇದಕ್ಕೆ ಕೈ ಇಡ್ರಿ. ಮತ್ತೇನು ಸುಮ್ಮನೆ ನಾ ತೋಟ ಮಾಡಿನಪ್ಪ ಅಂದ ಕೇಸಿ ಬಂದು ಎಲ್ಲೇನ ಲಿಂಕ್ಸ್ ಒಳಗೆ ಕುಂತು ನಾವು ತೋಟ ಮಾಡ್ತೇವಪ್ಪ ಅಂದ್ರೆ ಇದು ಆಗ್ಲಪ್ಪ, ಒಳ್ಳೆ ರೀತಿಯಲ್ಲಿ ನೀವು ಚೆನ್ನಾಗಿ ಮಾಡ್ರಿ, ಮಾಡ್ರೆ ಅದಕ್ಕೆ ಅನುಕೂಲ ಆಗುತ್ತೆ, ನಾವು ಹಾಕಿದ ದುಡ್ಡಿಗಂತರಕ್ಕೆ ಲಾಸ್ ಆಗಲ್ಲ, ಮಾಡಿ ನೀವು ಅಂತ ಹೇಳಿ ಸರ್. ಒಳ್ಳೇದು ಅಮರೇಶ್ವರ, ನಿಮ್ಮ ವಿಚಾರ ಹಂಚಿಕೊಂಡೋದಕ್ಕೆ ಎಲ್ಲ ರೈತರ ಪರವಾಗಿ ಧನ್ಯವಾದಗಳು, ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮಸ್ಕಾರ. ಥ್ಯಾಂಕ್ ಯು ಸರ್. ರೈತ ಬಂಧುವರೇ, ಇದುವರೆಗೂ ಲಿಂಗಸೂರು ತಾಲೂಕಿನ ದೇವರಬೂಪೂರು ಗ್ರಾಮದ ಅಮರಪ್ಪ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಬನ್ನಿ ರೈತ ಬಂಧುವರೇ, ಇದೊಂದು ವಾಣಿಜ್ಯ ಪ್ರಕಟಣೆ ಕೇಳಿದ ನಂತರ ಕಿಸಾನ್ವಾಣಿ ಕಾರ್ಯಕ್ರಮ ಮುಂದುವರಿಯಲಿದೆ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत सरकार. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಬನ್ನಿ ಕೇಳಿದರೆ ಈಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಬದನೆ ಬೆಳೆಯಲ್ಲಿ ಬರುವ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ವಸುಮನಿ ಅವರಿಂದ ಮಾಹಿತಿ. ರೈತ ಬಂದವರೇ, ತರಕಾರಿ ಬೆಳೆಯನ್ನ ಬೆಳೆಯುವಂತ ರೈತರು ವಿಶೇಷವಾಗಿ ಹಾನಿಯಾಗೋದು ಈ ಒಂದು ಕೀಟಗಳ ಬಾಧೆಯಿಂದ ಮತ್ತು ರೋಗಗಳ ಬಾಧೆಯಿಂದ ಸಾಕಷ್ಟು ಹಾನಿಯನ್ನ ಆಗುತ್ತಿರುತ್ತೆ. ವಿಶೇಷವಾಗಿ ಬದನೆ ಬೆಳೆಯಲ್ಲಿ ಕೀಟಗಳಿಂದ ಸಹ ಸಾಕಷ್ಟು ಹಾನಿಯಾಗೋದುಂಟು. ಈ ಭಾಗದಲ್ಲೆಲ್ಲ ರೈತರು ರಾಯಚೂರು ತಾಲೂಕಿನಲ್ಲಿ ಮತ್ತು ಲಿಂಗಸೂರು ತಾಲೂಕು, ದೇವದೂರು ತಾಲೂಕಿನ ಕೆಲವು ಭಾಗಗಳಲ್ಲಿ ರೈತರು ಬದನೆಯನ್ನು ಬೆಳೀತಾ ಇದ್ದಾರೆ ನೀರಾವರಿ ಆಶ್ರಯದಲ್ಲಿ. ಈ ಬದನೆ ಬೆಳೆಗೆ ಯಾವ್ಯಾವ ಕೀಟಗಳು ಬರ್ತವೆ ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು, ಜೊತೆಗೆ ಬರಲಾರದಂತೆ ಏನಾದರೂ ಎಚ್ಚರಿಕೆ ಕ್ರಮಗಳಿದ್ದಾವೆ ಹೇಗೆ ಅಂತಕ್ಕಂಥ ವಿಚಾರವನ್ನು ಡಾಕ್ಟರ್ ಅರುಣ್ ಕುಮಾರ್ ಹೊಸಮಣಿಯವರು, ಇವರು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಕೀಟ ತಜ್ಞರು, ರೈತರಿಗೆ ಮಾಹಿತಿಯನ್ನು ಒದಗಿಸಿಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ಈ ಒಂದು ಬದನೆಯ ಕೀಟಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಮೊದಲನೇದಾಗಿ ಬದನೆಕಾಯಿಯಲ್ಲಿ ಹುಳ ಬರಲಾರ್ದಂಥದ್ದಂತೂ ಸಾಧ್ಯ ಇಲ್ಲ, ಹುಳ ಅಂತೂ ಬಂದೇ ಬರ್ತವೆ ಯಾವುದೇ ಒಂದು ಬೆಳೆ ಆಗಲಿ. ಸೊ ಇವತ್ತಿನ ವಿಷಯ ಅಂತಂದರೆ ಬದನೆಯಲ್ಲಿ ಬರುವಂಥ ಪ್ರಮುಖ ಕೀಟಗಳು ಯಾವುವು ಅಂತ ಹೇಳಿಬಿಟ್ಟು. ಸೊ ಬದನೆ ಬೆಳೆಯಲ್ಲಿ ಈಗ ಪ್ರಮುಖವಾಗಿ ಹೇಳಬೇಕಾಯ್ತಂದ್ರೆ ನಾವು ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ, ಅಂದರೆ ಸಸಿ ನಾಟಿ ಮಾಡಿದ 10 ದಿವಸದಲ್ಲಿ ನಮ್ಮ ಈ ಒಂದು ಬದನೆ ಬೆಳೆಯಲ್ಲಿ ಎಲೆ ಸುರುಳಿ ಪೂಚಿ ಕೀಟ ಅಂತ ಹೇಳಿ ಕರಿತೀವಿ, ಅಥವಾ ಎಲೆ ಸುರಂಗ ಕೀಟ ಅಂತ ಹೇಳಿ ಕರಿತೀವಿ. ಎಲೆ ಸುರಂಗ ಕೀಟದ ಬಾಧೆ ನಾನು ಸಸಿ ನಾಟಿ ಮಾಡಿದ ಒಂದು 10-15 ದಿನಗಳ ಅಂತರದಲ್ಲಿ ಬಹಳ ಪ್ರಮಾಣದಲ್ಲಿ ಕಂಡು ಬರ್ತದೆ. ಈ ಒಂದು ಎಲೆ ಸುರಂಗ ಕೀಟದ ಬಾಧೆಗೋಸ್ಕರ ರೈತರು ಯಾವುದೇ ತರಹದ ಕೀಟನಾಶಕ ಬಳಕೆ ಮಾಡುವ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ, ಯಾಕಂದ್ರೆ ಅದರಿಂದ ಜಾಸ್ತಿ ಹಾನಿ ಅಂತೂ ಆಗೋದಿಲ್ಲ. ಅದಾದ ಬಳಿಕ ಯಾವಾಗ ಬೆಳೆ ಚೆನ್ನಾಗಿ ಬೆಳಿಲಿಕ್ಕೆ ಆರಂಭವಾಗ್ತಾ ಇರ್ತೋ, ಸಸಿ ನಾಟಿ ಮಾಡಿದ ಒಂದು 30-35 ದಿನದ ಬೆಳೆ ಆದ ತಕ್ಷಣ ಈ ಬೆಳೆಯಲ್ಲಿ ಪ್ರಮುಖವಾಗಿ ರಸವಿರ ಕೀಟಗಳಲ್ಲಿ ಅಂತಂದರೆ ಜಿಗಿ ಹುಳ, ಅದಾದ ಬಳಿಕ ನಮ್ಮ ಬಿಳಿ ನೊಣದ, ಇವೆರಡು ಕೀಟಗಳ ಬಾಧೆ ಈ ಒಂದು ಸಸಿ ನಾಟಿ ಮಾಡಿದ ಒಂದು 30-40 ದಿನಗಳ ನಂತರ ಅಂತರದಲ್ಲಿ ಅಧಿಕ ಪ್ರಮಾಣದಲ್ಲಿ ಕಂಡು ಬರ್ತದೆ. ಈ ಒಂದು ಕೀಟಗಳ ವೈಶಿಷ್ಟ್ಯತೆ ಅಂತಂದರೆ ಇವು ಯಾವ ರೀತಿ ನಮ್ಮ ರೈತರಿಗೆ ಇನ್ನೂ ಹಾನಿ ಮಾಡ್ತಾವೆ ಅಂತಂತಂದರೆ, ನೇರ ನಷ್ಟದಕ್ಕಿಂತಲೂ ಈ ಒಂದು ರೋಗಾಣುಗಳನ್ನು ಅಥವಾ ನಂಜನ ರೋಗಗಳನ್ನು ಹರಡಲಿಕ್ಕೆ ಭಾಳಷ್ಟು ಬಹಳ ಕೆಲಸ ಮಾಡ್ತವೆ ಇವು. ಈ ಒಂದು ಕೀಟಗಳು ಯಾವತ್ತಪ್ಪ ಅಂತಂದರೆ ಜಿಗಿಹುಳನು ಮತ್ತು ಬಿಳಿ ನೊಣದ ಬಾಧೆನು. ಜಿಗಿಹುಳ ಒಂದು ಬಾಧೆ ಅಂತಂದ್ರೆ ನಾವು ಮೊದಲೇ ತಿಳಿಸಿದಾಗ 40 ದಿನಗಳಾದ ನಂತರ ಈ ನಾವು ಹತ್ತಿ ಬೆಳೆಯಲ್ಲಿ ಆ ಥರ ಜಿಗಿಹುಳ ಕಾಣ್ತಾ ಇದ್ವಿ, ಅದೇ ರೀತಿ ಈ ಒಂದು ಕೀಟದ ಹಾನಿ ಕೂಡ ಈ ಒಂದು ಬದನೆ ಬೆಳೆ ಕಾಣಿಸ್ತಾ ಇರ್ತದೆ. ಈ ಒಂದು ಜಿಗಿಹುಳ ರಸ ಹೀರುತ್ತದೆ, ರಸ ಹೀರಿದ ತಕ್ಷಣ ಎಲೆ ಕೆಳಗಡೆ ನೋಡಿದ ತಕ್ಷಣ ಈ ಒಂದು ಕೀಟದ ಅರೆ ಪ್ರೌಢಾವಸ್ಥೆ ಪ್ರೌಢಾವಸ್ಥೆ ಕೀಟಗಳು ಎಲೆ ಕೆಳಗಡೆ ಇದ್ದು ರಸ ಇರೋದ್ರಿಂದ ಈ ಒಂದು ರಸ ಇರೋದ್ರಿಂದ ಈ ಒಂದು ಬದನೆ ಬೆಳೆಯ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಅದೇ ರೀತಿ ಈ ಒಂದು ಕೀಟದ ಬಾಧೆ ಏನಾದರೂ ನಂಜಾಣು ಮಿಶ್ರಿತವಾಗಿತ್ತಂತಂದರೆ ಈ ಒಂದು ಟೊಮೆಟೊ ಲೀಫ್ ಕರ್ಲ್ ಅಂತ ಹೇಳಿ ಕರೀತಾರೆ, ಟೊಮೆಟೊ ಲಿಟ್ಲ್ ಲೀಫ್ ಅಂತ ಹೇಳಿ ಕರೀತಾರೆ ಅದನ್ನು, ಎಲೆಗಳೆಲ್ಲ ಚಿಕ್ಕ ಚಿಕ್ಕ ಗಾತ್ರದಲ್ಲಿ ಆಗ್ತಾ ಇರ್ತವೆ, ಆಮೇಲೆ ಬೆಳವಣಿಗೆ ಚೆನ್ನಾಗಿ ಆಗೋದಿಲ್ಲ. ಸೊ ಆ ಒಂದು ರೋಗವನ್ನು ಹರಡಲಿಕ್ಕೆ ಕೂಡ ಈ ಒಂದು ಜಿಗುಳಗಳ ಪಾತ್ರ ವಹಿಸ್ತವೆ. ಅದೇ ರೀತಿ ಈ ಒಂದು ಬದನೆಯಲ್ಲಿ ಈ ವೈಟ್ ಫ್ಲೈ ಅಥವಾ ಬಿಳಿ ನೊಣದ ಬಾಧೆ ಇನ್ನು ಜಾಸ್ತಿ ಇತ್ತಂತಂದರೆ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಆಮೇಲೆ ಯಾವುದು ಈ ಒಂದು ಬೆಳವಣಿಗೆ ಕುಂಠಿತ ಆಗೋದ್ರಿಂದ ಕಾಯಿ ಮತ್ತು ಹೂವು ಮತ್ತು ಮೊಗ್ಗುಗಳ ಸಂಖ್ಯೆ ಭಾಳಷ್ಟು ಕಡಿಮೆ ಆಗಿಬಿಡ್ತದೆ, ಆಮೇಲೆ ಮೊಗ್ಗುಗಳು ಉದುರುವಂಥ ಸಂಖ್ಯೆಯು ಜಾಸ್ತಿ ಆಗ್ತಾ ಇರ್ತದೆ. ಇವು ಎರಡು ಕೀಟಗಳು ಏನಂತಂತಂದರೆ ನಾವು ರಸ ಇರೋ ಕೀಟಗಳನ್ನಲ್ಲಿ ವಿಂಗಡಣೆ ಮಾಡಬಹುದು. ಅದಾದ ನಂತರ ಎಲ್ಲಕ್ಕಿಂತಕ್ಕೂ ಮಿಗಿಲಾಗಿಬಿಟ್ಟು ಯಾವಾದರೂ ನಾವು ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡ್ಬೋದು, ಅದಾದ ನಂತರ ಬರುವಂಥದ್ದೇ ದೈತ್ಯಾಕಾರವಾಗಿರುವಂಥದ್ದೇ ಒಂದು ಸಮಸ್ಯೆ ಬದನೆಗೆ ಎಲ್ಲಂತಂತಂದರೆ ಕಾಂಡ ಮತ್ತು ಕಾಯಿ ಕೊರೆಯುವ ಕೀಟ ಅಂತೇಳಿ ಕರಿತೀವಿ ನಾವು. ಇದಕ್ಕೆ ಯಾಕೆ ಕಾಂಡ ಮತ್ತು ಕಾಯಿ ಕೊರೆಯ ಕೀಟ ಅಂತಂತಂದರೆ, ಮೊದಲನೇ ಹಂತದಲ್ಲಿ ನಾವು ಬೆಳೆಯುವಂಥ ಒಂದು ಹಂತದಲ್ಲಿ ಈ 30-35 ದಿನದ ಅಥವಾ ನಾವು ಏನು ಸಸಿ ನಾಟಿ ಮಾಡಿರ್ತೀವಿ ಒಂದು 4-5 ದಿವಸನಾಗೆ ಈ ಒಂದು ಕಾಂಡ ಏನದ ಒಣಗಲಿಕ್ಕೆ ಆರಂಭವಾಗುತ್ತೆ. ಅದನ್ನು ನಾವು ಕಾಂಡವನ್ನು ಸ್ವಲ್ಪ ತೆಗೆದು ನೋಡಿದರೆ ಒಳಗಡೆ ಒಂದು ಈ ಕಾಂಡ ಕೊರೆಯುವ ಹುಳದ ಒಂದು ಈ ಒಂದು ಮರಿ ಹುಳ ಕಾಣಿಸ್ಬೋದಾಗಿದೆ. ಈ ಮರಿ ಹುಳ ಏನಾದರೂ ಇತ್ತಂತಂದರೆ ಕಾಂಡಗಳ ಬೆಳವಣಿಗೆ ಚೆನ್ನಾಗಾಗೋದಿಲ್ಲ. ಆಮೇಲೆ ಯಾವಾಗ ಕಾಯಿ ಆರಂಭವಾಗ್ತದೆ, ಇದು ಕಾಂಡ ಕರೆಯೋಕ್ಕನ್ನೋದಕ್ಕೋಸ್ಕರ ಅಂತೀವಿ, ಯಾವಾಗ ಕಾಯಿಗಳು ಆರಂಭವಾಗ್ತವೋ ಕಾಯಿಗಳು ಆರಂಭವಾಗುವಂಥ ಸಂದರ್ಭದಲ್ಲಿ ಎಲ್ಲ ಕಾಯಿಗಳ ಮೇಲೆ ಯಥೇಚ್ಛವಾಗಿ ಈ ಒಂದು ಕಾಯಿ ಕೊರಕ ಏನದ ಬಾಧೆ ಕಂಡು ಬರ್ತದೆ. ನಾವಂತೂ ಈ ನಮ್ಮ ಈ ಒಂದು ಭಾಗದಲ್ಲಿ ರಾಯಚೂರು ಸುತ್ತಮುತ್ತಲಿನ ಭಾಗದಲ್ಲಿ ಎಲ್ಲೆಲ್ಲಿ ಈ ಬದನೆ ಬೆಳೆಯುತ್ತಿದ್ದಾರೆ ಅಲ್ಲಿ ಎಲ್ಲ ರೈತರದ್ದು ಒಂದೇ ಗೋಳು ಏನಪ್ಪಾ ಅಂತಂದರೆ ಈ ಒಂದು ಕಾಯಿ ಕೊರಕದ ಬಾಧೆ. ಸಾಮಾನ್ಯವಾಗಿ ನಾವು ನೋಡಲಾಗಿ ನಾವು ಯಾವುದೇ ಒಂದು ಸಿಂಪರಣೆ ಅಥವಾ ಯಾವುದೇ ಒಂದು ಕ್ರಮ ಅಳವಡಿಸ್ಕೊಂಡಿರಲಿಲ್ಲ ಅಂತಂದರೆ 100ಕ್ಕೆ 100 ಕಾಯಿಗಳು ಕೂಡ ಈ ಒಂದು ಕಾಯಿ ಕೊರಕದಿಂದ ತುತ್ತಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇವು ಮೂರು ಕೀಟಗಳು ನಾವು ಸಾಮಾನ್ಯವಾಗಿ ಬದನೆ ಬೆಳೆಯಲ್ಲಿ ನೋಡ್ಬೋದು. ಅದಾದ ಬಳಿಕ ಯಾವಾಗಾದರೂ ಇವು ಪೂರ್ತಿ ಒಂದು ಬೆಳೆ ಮಾಗುವ ಹಂತದಲ್ಲಿ ಅಂತಂದರೆ ಇನ್ನೇನು ನಾವು ಸಾಕು ಹಾರ್ವೆಸ್ಟ್ ಮಾಡೋದು ಕಟಾವು ಮಾಡೋದೆಲ್ಲ ಸಾಕನ್ನೋ ಅಂಥ ಒಂದು ಇದ್ದರೂ ಕೂಡ ಮಾರ್ಕೆಟ್ನಲ್ಲಿ ಬೆಲೆ ಜಾಸ್ತಿ ಇತ್ತಂತಂದ್ರೆ ರೈತರು ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಗೊಬ್ಬರ ಅದು ಹಾಕ್ಬಿಟ್ಟು ಮತ್ತೆ ಅದನ್ನು ರಿಜಿನ್ಯೂಯೇಟ್ ಮಾಡಿಬಿಟ್ಟು ಬೆಳೆಯನ್ನು ತಗೊಳ್ಳಿಕ್ಕೆ ಆರಂಭ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಮೈಟ್ ನುಸಿಯ ಕೆಂಪು ಮೈಟ್ ನುಸಿಯ ಬಾಧೆ ಕೂಡ ನಾವು ನೋಡಬಹುದಾಗಿದೆ. ಸೊ ಮೊದಲನೇದಾಗಿ ಈಗ ನಾನು ಮೊದಲೇ ತಿಳಿಸಿದ ಹಾಗೆ ಇದು ಎಲೆ ಸುರಂಗ ಕೀಟದ ಬಗ್ಗೆ ರೈತರು ಯಾವುದ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಜಿಗಿಹುಳದ ಬಾಧೆ ಏನಾದರೂ ಜಾಸ್ತಿ ಇತ್ತು ಅಂತಂದರೆ, ಜಿಗಿಹುಳ ಮತ್ತು ಬಿಳಿ ನೊಣದ ಬಾಧೆ ಏನಾದರೂ ಜಾಸ್ತಿ ಇತ್ತು ಅಂತಂದರೆ, ಯಾವುದಾದ್ರೂ ಒಂದು ಅಂತರ್ವ್ಯಾಪ್ತಿ ಕೀಟನಾಶಕಗಳನ್ನು ಬಳಕೆ ಮಾಡಿದ್ದಲ್ಲೇ ಆದರೆ ನಾವು ಈ ಒಂದು ಕೀಟವನ್ನು ನಿರ್ವಹಣೆ ಮಾಡಬಹುದಾಗಿದೆ. ಎರಡು ರಸವಿರುವ ಕೀಟಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಇಮ್ಡಾಕ್ಲೋಪ್ರಿಡನ್ ಅಂತ ಒಂದು ಕೀಟನಾಶಕ 0.3 mL/L ಬರೆಸಿ ಸಿಂಪಡಣೆ ಮಾಡಬಹುದು. ಅದರ ಜೊತೆಗೆ ಈ ಒಂದು ಕೀಟಗಳ ಸಂಖ್ಯೆ ಕಡಿಮೆ ಇತ್ತಂತಂದರೆ ನಾವು ಈ ಬೇವಿನ ಮೂಲದ ಕೀಟನಾಶಕಗಳನ್ನು ಬಳಕೆ ಮಾಡಿಕೊಂಡಲ್ಲೂ ಕೂಡ ನಾವು ಈ ಒಂದು ರಸವಿರ ಕೀಟಗಳನ್ನು ನಿರ್ವಹಣೆ ಮಾಡಬಹುದಾಗಿದೆ. ಅದರ ಜೊತೆಗೆ ಸಮಗ್ರ ಪದ್ಧತಿಯನ್ನು ಕೂಡ ನಾವು ಇತ್ತೀಚಿನ ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯ ರಾಯಚೂರದಿಂದ ಈ ಬದನೆಯಲ್ಲಿ ಸಮಗ್ರ ಕೀಟ ನಿರ್ವಹಣೆಗಳ ಕ್ರಮಗಳನ್ನು ನಾವು ಅಳವಡಿಕೆ ಮಾಡಿಕೊಂಡಿದ್ದೀವಿ. ಮೊದಲನೇದಾಗಿ ತಿಳಿಸಿದ ಹಾಗೆ ಈ ಒಂದು ಭೂಮಿಗೆ ಎರೆಗೊಬ್ಬರವನ್ನು ಸೇರಿಸುವುದು, ಅದಾದ ನಂತರ ಈ ಬೇವಿನ ಮೂಲದ ಹಿಂಡಿಗಳನ್ನು ನಾವು ಬಳಕೆ ಮಾಡ್ಕೋಬೇಕು. ಅದರ ಜೊತೆಗೆ ನಾ ಮೊದಲೇ ತಿಳಿಸಿದಾಗೆ ಈ ಒಂದು ಬದನೆಯ ಕಾಂಡ ಮತ್ತು ಕಾಯಕೊರೆಯ ಕೀಟದ ಒಂದು ನಿರ್ವಹಣೆ ಅಥವಾ ಅದು ಸರ್ವೇಕ್ಷಣೆ ಮಾಡೋದಕ್ಕೋಸ್ಕರ ಅದಕ್ಕೆ ಬೇಕಾಗಿರುವಂತಹ ಮೋಹಕ ಬಲೆಗಳನ್ನು ಕೂಡ ನಾವು ಅಳವಡಿಕೆ ಮಾಡ್ಕೋಬಹುದಾಗಿದೆ. ಈ ಮೋಹಕ ಬಲೆಗಳು ಹೆಂಗಿರ್ಬೇಕಂದ್ರೆ ನಮ್ಮ ಬೆಳೆಯ ಒಂದು ಫೀಟ್ ಮೇಲ್ಗಡೆ ಆಗಿರಬೇಕು. ಅದಕ್ಕೆ ನಾವು ಮೋಹಕ ಬಲೆಗಳನ್ನು ನಾವು ಹಾಕಿ ಇಟ್ಟಾಗ ಮಾತ್ರ ಇವು ಎಷ್ಟಿದೆ ನಮ್ಮ ಈ ಒಂದು ಹೊಲದಲ್ಲಿ ಈ ಒಂದು ಕೀಟದ ಬಾಧೆನ ನಾವು ಗಮನಿಸಬಹುದಾಗಿದೆ. ಸೊ ಈ ಮೂರು ಪದ್ಧತಿಗಳನ್ನು ಮಾಡ್ಕೋಬೇಕು. ಅದ್ರ ಜೊತೆಗೆ ಈ ಒಂದು ಕಾಂಡ ಮತ್ತು ಕಾಯಕೊರಕದ ಬಾಧೆ ಜಾಸ್ತಿ ಇತ್ತಂದ್ರೆ, ಈಗ ಸಪೋಸ್ ಒಂದು ಕಾಂಡ ಕೊರೆಯುವ ಹುಳದ ಬಾಧೆ ನಾಟಿ ಮಾಡಿದ ಒಂದು 40 ದಿನದ ಮೇಲೆ ಎರಡು ಪೊಂಗಲ್ಗಳು ಬಂದ ತಕ್ಷಣ ಒಂದು ಪೊಂಗಲಿಗೆ ಏನಾದರೂ ಈ ಕೀಟದ ಬಾಧೆ ಇತ್ತಂದ್ರೆ ಆ ಪೊಂಗಲ್ ಅಲ್ಲೇ ಬೇರ್ಪಡಿಸಬಹುದಾಗಿದೆ. ಬೇರ್ಪಡಿಸಿ ಆ ಹುಳಗಳ ಸಮೇತ ಅದನ್ನು ಸುಟ್ಟರು ಕೂಡ ನಾವು ಈ ಒಂದು ಮುಂದೆ ಬರುವಂತ ಅದ್ರ ಜೀವನ ಸಂಖ್ಯೆ ಏನಿರ್ತದೆ, ಅದರದ್ದು ಏನು ಸಂತತಿ ಇರ್ತದೆ, ಅದನ್ನು ನಾವು ಕಡಿಮೆ ಮಾಡಬಹುದು. ಅದಕ್ಕೆ ನಾವು ಕಲೆಕ್ಷನ್ ಅಂತ ಹೇಳ್ತೇವೆ, ಕಲೆಕ್ಟ್ ಅಂಡ್ ಕಿಲ್ ಅಂತ ಏನು ಕರಿತೀವಿ, ಅದನ್ನು ಆ ಪದ್ಧತಿನ ನಾವು ಅಳವಡಿಕೆ ಮಾಡ್ಕೋಬಹುದಾಗಿದೆ. ಅಂದ್ರೆ ಎರಡು ಅಥವಾ ಮೂರು ಪೊಂಗಲ್ಗಳು ಇದ್ದು ಒಂದು ಪೊಂಗಲ್ ಹತ್ರ ಇದ್ದಾಗ ಮಾತ್ರ ಆ ಪದ್ಧತಿನ ಮಾಡ್ಕೋಬಹುದು. ಇನ್ನು ನಾಟಿ ಮಾಡಿದ ಒಂದು 10 ದಿನಕ್ಕೆ ನೀವು ಆ ತರ ಮಾಡಿದ್ರೆ ಅದು ಉಪಯೋಗ ಆಗೋದಿಲ್ಲ. ಸೊ ಇದು ಈ ಕಾಂಡ ಇದು ಮಾಡುವಂತ ಒಂದು ಹಂತದಲ್ಲಿ. ಅದಾದ ಬಳಿಕ ಕಾಯಿ ಕೊರಕದ ಒಂದು ಬಾಧೆ ಜಾಸ್ತಿ ಇತ್ತಂದ್ರೆ ಮೊದಲೇ ತಿಳಿಸಿದಾಗೆ ಮೋಹಕ ಬಲೆಗಳನ್ನು ಅಳವಡಿಕೆ ಮಾಡ್ಕೋಬೇಕು. ಅದರ ಜೊತೆಗೆ ಈ ಒಂದು BT ಫಾರ್ಮುಲೇಷನ್ಸ್, ಏನು ನಾವು ಬ್ಯಾಕ್ಟೀರಿಯಾದೇನು ಕೀಟನಾಶಕಗಳು ಇರ್ತವೆ, ಬ್ಯಾಕ್ಟೀರಿಯಾದ ಕೀಟನಾಶಕ ಅದನ್ನು ಕೂಡ ಅಂತಂದ್ರೆ ಈಗ ಅದನ್ನು ಕೂಡ ಈ ಒಂದು BT ಫಾರ್ಮುಲೇಷನ್ಸ್ ಅಂತೇಳಿ ಬರ್ತವೆ. BT ಮಿಶ್ರಿತ ಕೀಟನಾಶಕಗಳು ಇರ್ತವೆ. BT ಮಿಶ್ರಿತ ಕೀಟನಾಶಕಗಳಲ್ಲಿ ಈಗ ಈ ಒಂದು ಮೊದಲು ಡೈಪೆಲ್ ಅಂತೇಳಿ ಒಂದು ಬರ್ತಿತ್ತು, ಅದು ಅಂದ್ರೆ ನೈಸರ್ಗಿಕವಾಗಿ ಇರುವಂತ ಒಂದು ಸೂಕ್ಷ್ಮಾಣುಜೀವಿ ಅಥವಾ BT ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಯ ಒಂದು ವಿಷಪೂರಿತವಾಗಿರುವಂತ ಒಂದು ಕೀಟನಾಶಕ ನಾವು ಬಳಕೆ ಮಾಡಿದಿಲ್ಲ ಆದ್ರೆ, ಅಂದ್ರೆ 2 ml ಪ್ರತಿ ಲೀಟರ್ ಬೆರೆಸಿ ಸಿಂಪಡಣೆ ಮಾಡಿದಿಲ್ಲ ಆದ್ರೆ ಈ ಒಂದು ಕಾಯಕೊರಕದ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಅದಲ್ಲದೆ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಪ್ರಚಲಿತವಾಗಿರುವಂತ ಕೀಟನಾಶಕಗಳು ಅಂತಂದ್ರೆ ಸ್ಪೈನೋಸೈಡ್ ಅನ್ನೋ ಒಂದು ಕೀಟನಾಶಕ. ಈ ಒಂದು ಕೀಟನಾಶಕ 0.12 ml ಪ್ರತಿ ಲೀಟರ್ ನೀರಿಗೆ, ಅಂದ್ರೆ 1 ಎಕರೆಗೆ ನಮ್ಮ ರೈತರು ಸಾಮಾನ್ಯವಾಗಿ 1/2 ಎಕರೆ 1 ಎಕರೆ ಬದನೆಯನ್ನು ಬೆಳೀತಾ ಇರ್ತಾರೆ. 1 ಎಕರೆ ಇತ್ತಂತಂದ್ರೆ 30 ml 1 ಎಕರೆಗೆ ನಮಗೆ ಬೇಕಾಗಬಹುದು. 30-40 ml 1 ಎಕರೆಗೆ ಬೇಕಾಗುವಂತ ಒಂದು ಈ ಒಂದು ಕೀಟನಾಶಕ ನಾವು ಬಳಕೆ ಮಾಡಿದಲ್ಲ ಆದ್ರೆ ಈ ಒಂದು ಕಾಯಿ ಕೊರಕದ ಬಾಧೆಯನ್ನು ನಾವು ಕಡಿಮೆ ಮಾಡಬಹುದು. ಅದರ ಜೊತೆಗೆ ಈ ಕಾಯಿ ಮೇಲೆ ನಾವು ನೋಡ್ತಾ ಇರ್ತೀವಿ ಯಾವಾಗಲೂ ಈ ಕಾಯಿ ಒಂಥರ ಸುಟ್ಟದಂಗೆ ಕಾಣ್ತಾ ಇರ್ತದೆ ಅಥವಾ ಮೇಲೆ ಗೇರಿ ಕಾಣ್ತಾ ಇರ್ತದೆ, ಅದು ಒಂದು ಥ್ರಿಪ್ಸ್ ನುಸಿಯ ಬಾಧೆಯಿಂದ ಆಗ್ತಾ ಇರ್ತದೆ. ಅದನ್ನು ಕೂಡ ಈ ಒಂದು ಸ್ಪೈನೋಸೈಡ್ ಅನ್ನೋ ಒಂದು ಕೀಟನಾಶಕ ಬಳಕೆ ಮಾಡಿದ್ರೆ ಆದರೆ ಈ ಕಾಯಿ ಕೊರಕದ ಬಾಧೆಯನ್ನು ಕಡಿಮೆ ಮಾಡಬಹುದು. ಆಮೇಲೆ ಈ ಕಾಯಿ ಮೇಲೆ ಬರುವಂತ ಥ್ರಿಪ್ಸ್ ನುಸಿಯ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡಬಹುದು. ಆವಾಗ ಏನಾಗ್ತದೆ, ಈ ಬೆಳೆಯು ತುಂಬಾ ಅಂದ್ರೆ ಈ ಕಾಯಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತದೆ, ಮಾರುಕಟ್ಟೆಯಲ್ಲಿ ಇದರ ಬೆಲೆಯು ಕೂಡ ಜಾಸ್ತಿ ಆಗಿರುತ್ತದೆ. ಒಂದು ಅದಾದ ತಕ್ಷಣ ಇನ್ನು ಈ ಕೀಟದ ಬಾಧೆ ಜಾಸ್ತಿ ಇತ್ತಂತಂದ್ರೆ ರೆನಾಕ್ಸಿಪರ್ ಅನ್ನಂತ ಒಂದು ಕೀಟನಾಶಕ 0.25 ml ಪ್ರತಿ ಲೀಟರ್ ನೀರಿಗೆ, ಆಮೇಲೆ ನೌಲೂರಾನ್ ಅನ್ನಂತ ಒಂದು ಕೀಟನಾಶಕ ಅದು 0.75 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಈ ಎಮ್ಎಮೆಕ್ಟಿನ್ ಬೆಂಜೆಟ್ ಅನ್ನೋ ಒಂದು ಕೀಟನಾಶಕ 0.2 g ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಿದಿಲ್ಲ ಆದರೆ ಈ ಬದನೆಯಲ್ಲಿ ಬರುವಂತ ಕೀಟ, ಅದರಲ್ಲೂ ಕೂಡ ಈ ಕಾಂಡ ಮತ್ತು ಕಾಯಿ ಕೊರೆಯುವಂತ ಕೀಟಕ್ಕೆ ಇವು ಕೆಲವೊಂದು ಕೀಟನಾಶಕಗಳು ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾವೆ. ಆಮೇಲೆ ಬಹಳಷ್ಟು ರೈತರು ಈ ಒಂದು ಕೀಟನಾಶಕಗಳ ಮೇಲೆ ಅವಲಂಬನೆ ಆಗಿರೋದ್ರಿಂದ, ಆಮೇಲೆ ಆದಷ್ಟು ಮಟ್ಟಿಗೆ ಈ ಒಂದು ಕೀಟದ ಒಂದು ಪೈರಿಥ್ರಾಯ್ಡ್ ಬಳಕೆ ಆಗಲಿ ಅಥವಾ ಅಂದ್ರೆ ಸೈಪರ್ಮಿಥ್ರಿನ್ ಕರಾಟೆ ಈ ತರದ ಅಂತ ಕೀಟನಾಶಕಗಳು ಒಂದು ಸಲ ಸಿಂಪಡಣೆ ಮಾಡಬಹುದು, ಹೊರತಾಗಿ ಯಥೇಚ್ಛವಾಗಿ ರಿಪೀಟೆಡ್ ಆಗಿ ಈ ಒಂದು ಕೀಟನಾಶಕಗಳನ್ನು ಬಳಕೆ ಮಾಡಬಾರದು. ಆದರೆ ಇಲ್ಲಾಂತಂದ್ರೆ ಈ ಒಂದು ರಸವಿರುವ ಕೀಟಗಳ ಬಾಧೆ ಜಾಸ್ತಿ ಕಂಡು ಬರ್ತದೆ. ಸೊ ಅದಕ್ಕೋಸ್ಕರ ರೈತರು ನಾನು ಮೇಲೆ ತಿಳಿಸಿದಂತ ಕೀಟನಾಶಕಗಳನ್ನು ಬಳಕೆ ಮಾಡಿ ಆದಷ್ಟು ಈ ಬದನೆಕಾಯಿಯಲ್ಲಿ ಬದನೆ ಬೆಳೆಯಲ್ಲಿ ಬರುವಂತಹ ಕೀಟಗಳನ್ನು ಸಮರ್ಪಕವಾಗಿ ಸಮಗ್ರ ಪದ್ಧತಿ ಮುಖಾಂತರ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಬದನೆ ಇದು ಅತ್ಯಂತ ಒಂದು ಪ್ರಿಯಕರವಾದಂತಹ, ಎಲ್ಲರಿಗೂ ಜಾಸ್ತಿ ಪ್ರಮಾಣದಲ್ಲಿ ಬದನೆಕಾಯಿಯನ್ನ ರೈತರು ಬಳಸ್ತಾ ಇರ್ತಾರೆ, ಅಥವಾ ಎಲ್ಲ ಒಂದು ನಾವೇನಂತೀವಿ ಗ್ರಾಹಕರು ಜಾಸ್ತಿ ಪ್ರಮಾಣದಲ್ಲಿ ಇದನ್ನ ಯೂಸ್ ಮಾಡ್ತಾ ಇರ್ತಾರೆ, ತಿಂತಿರ್ತಾರೆ ಬದನೆಕಾಯಿಯನ್ನ. ಇಲ್ಲಿ ರೈತರು ಕೀಟನಾಶಕವನ್ನ ಸಿಂಪರಣೆ ಮಾಡಿದ್ಮೇಲೆ ಎಷ್ಟು ದಿವಸಗಳಾದ್ಮೇಲೆ ಕಟಾವ್ ಮಾಡ್ಬೇಕಂತೀರಿ ಬದನೆಯನ್ನ? ಜೊತೆಗೆ ಅತ್ಯಂತ ಪರಿಣಾಮಕಾರಿ ಮತ್ತು ಸ್ವಲ್ಪ ವಿಷಕಾರಿ ಆದಂತ ಕೀಟನಾಶಕಗಳು ಯಾವ್ಯಾವ ಇದಾವೆ ಅಂತ ಮೊದಲೇ ತಿಳಿಸಿದ ಹಾಗೆ ಈ ಒಂದು ಬೆಳೆಯು ಕಾಯಿ ಸಣ್ಣ ಇರುವಂತದ್ದಲ್ಲ ಅಂದ್ರೆ ಈಗ ಹೂವು ಆಗಿರ್ತದೆ, ಆ ನಂತರ ಸಣ್ಣ ಕಾಯಿ ಆಗ್ತಾ ಇರ್ತದೆ, ಅಂತ ಸಂದರ್ಭದಲ್ಲಿ ನಾವು ಕೀಟನಾಶಕಗಳನ್ನು ಬಳಕೆ ಮಾಡಬಹುದಾಗಿದೆ. ಸೊ ಮೊದಲೇ ತಿಳಿಸಿದ ಹಾಗೆ ಸ್ಪೈನಸಡನ್ ಅಂತ ಒಂದು ಕೀಟನಾಶಕ ಆಗಿರ್ಬೋದು, ಅಥವಾ ಎಮ್ಎಮೆಕ್ಟಿನ್ ಬೆಂಜೋಟನ್ ಅಂತ ಒಂದು ಕೀಟನಾಶಕ ಆಗಿರ್ಬೋದು, ರೆನಾಕ್ಸಿಪರ್ ಅಂತ ಕೀಟನಾಶಕ ಆಗಿರ್ಬೋದು, ಅಥವಾ ನಾವು ಬೇವಿನ ಮೂಲದ ಕೀಟನಾಶಕಗಳು ಆಗಿರ್ಬೋದು, ಅಥವಾ ಮೊದಲೇ ತಿಳಿಸಿದ ಹಾಗೆ ಬಿಟಿ ಮಿಶ್ರಿತ ಆಗಿರುವಂತಹ ಕೀಟನಾಶಕಗಳಾಗಿರ್ಬೋದು, ಇವು ಎಲ್ಲ ಒಂದು ಗುಂಪಿಗೆ ಸೇರಿದ ಕೀಟನಾಶಕಗಳಿಗಿಂತಲೂ ತಕ್ಕ ಮಟ್ಟಿಗೆ ಈ ನಮ್ಮ ಈ ಒಂದು ಅಷ್ಟೊಂದು ವಿಷಕಾರಿ ಆಗಿರೋದಿಲ್ಲ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಆನಂತರ ಮೊದಲು ನಾವು ಉಪಯೋಗ ಮಾಡ್ತಾ ಇದ್ವಿ ಮೊನೋಕ್ರೋಟೋಫಾಸ್ ಉಪಯೋಗ ಮಾಡ್ತಾ ಇದ್ದೀವಿ, ದೆನ್ ಆಮೇಲೆ ಕ್ಲೋರೋಪೈರಿಫಾಸ್ ಅನ್ನೋಂಥ ಒಂದು ಕೀಟನಾಶಕಗಳು. ಅದರ ಪ್ರಮಾಣ ಎಷ್ಟಿತ್ತಂತಂದರೆ ಒಂದು ಎಕರೆಗೆ ಅರ್ಧ ಲೀಟ್ರು, ಒಂದು ಲೀಟರು, ಮುಕ್ಕಾಲು ಲೀಟ್ರ್ ತನಕ ಉಪಯೋಗ ಮಾಡ್ತಿದ್ವಿ. ಆದರೆ ಇತ್ತೀಚೆಗೆ ಬಂದಿರುವಂಥ ಮಾರುಕಟ್ಟೆಗೆ ಬಂದಿರುವಂಥ ಕೀಟನಾಶಕಗಳ ಬಳಕೆ ನೀವು ನಾನು ಹೇಳಿದೆಲ್ಲ ಮೊದಲೇ ತಿಳಿಸಿದಾಗ ಸ್ಪೈನಸಡ್ 30 ml ಬೇಕಾಗುತ್ತದೆ, ಎಮ್ಎಮೆಕ್ಟಿನ್ ಬಂಜೆಟ್ 40 gram, ಅಂದರೆ ಎಲ್ಲವೂ ಒಂದು 50 ml ಅಥವಾ 50 gram ಒಳಗಡೆ ಇರೋದ್ರಿಂದ ಈ ಒಂದು ಪರಿಣಾಮಕಾರಿಯಾಗಿ ಒಂದು ಕೀಟವನ್ನು ಹತೋಟಿ ಮಾಡ್ತವೆ, ಅದರ ಜೊತೆಗೆ ಈ ಒಂದು ವಿಷದ ಪದಾರ್ಥನೂ ಕೂಡ ಕಡಿಮೆ ಇದೆ ಅಂತ ಹೇಳಕ್ಕೆ ಇಷ್ಟಪಡುತ್ತೇನೆ. ಒಳ್ಳೆಯದು ಡಾಕ್ಟರ್ ಅರುಣ್ ಕುಮಾರ ಹೊಸಮನೆ ಅವರು, ಇದುವರೆಗೆ ಈ ಬದನೆಯಲ್ಲಿ ಬರ್ತಕ್ಕಂಥ ಕೀಟಗಳು ಮತ್ತು ಅವುಗಳ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ರೆ. ರೈತರ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು. ರೈತ ಬಂಧುವರೇ, ಇದುವರೆಗೂ ಬದನೆ ಬೆಳೆಯಲ್ಲಿ ಬರತಕ್ಕಂಥ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರಿಂದ ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಂಧುವರೇ, ಈಗ ಕೇಳೋಣ ಹವಾಮಾನ ವರದಿ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ, ಹಾಗಾದರೆ ಬನ್ನಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತೀಯ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ನಾಳೆ ದಿನಾಂಕ 18/3/2022 ಅಂತಂದರೆ ಶುಕ್ರವಾರ ಗರಿಷ್ಠ ಉಷ್ಣಾಂಶ 40°C ಇದ್ದು ಕನಿಷ್ಠ ಉಷ್ಣಾಂಶ 20°C ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ ಆರ್ದ್ರತೆಯ ಪ್ರಮಾಣ 46% ಇದ್ದು ಕನಿಷ್ಠ 11% ಇರುವುದೆಂದು ತಿಳಿಯಬಂದಿದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 12 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ನೆಚ್ಚರಿಕೆಯನ್ನು ತಿಳಿಸಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಾದರಿ ಸಂಗ್ರಹಿಸಲು ಇದು ಸೂಕ್ತ ಸಮಯವಾಗಿದ್ದು ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 kg ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿ ಕೋಶಾ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ರೈತ ಬಾಂಧವರು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಇನ್ನು ಎಕರೆಗೆ 1 ಜೇನು ಪೆಟ್ಟಿಗೆಯನ್ನು ಈ ಒಂದು ಕಲ್ಲಂಗಡಿ ಬೆಳೆಯಲ್ಲಿ ಇಡುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಾವಿನ ಬೆಳೆಯಲ್ಲಿ ಹೊಸದಾಗಿ ಚಿಗುರಿದ ಎಲೆಗಳನ್ನು ತೆಗೆದು ಹಾಕುವುದರಿಂದ ಮುಂದೆ ಕಂಡುಬರುವ ಹೂವಿನ ವಿಕಾರತೆಯನ್ನು ಕಡಿಮೆ ಮಾಡಬಹುದು. ಇನ್ನು ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 gram ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ ರೈತ ಬಾಂಧವರು 1 ml ಹೆಕ್ಸಾಕೋನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಮಾವಿನಲ್ಲಿ ಜಿಗು ಹುಳುವಿನ ಹತೋಟಿಗೆ 1 ml ಬ್ರಫಫೆಜಿನ್ 25 SC ಅಥವಾ 1 ml ಅಸಿಟಮಾಪ್ರಿಡ್ ಅಥವಾ ವರ್ಟಿಸಿಲಿಯಂ ಲೆಖಾನಿಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂ ಆಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ ಹತ್ತರಿಂದ 12 ದಿನಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು. ಶೇಂಗಾ ಬೆಳೆಯಲ್ಲಿ ಥ್ರಿಪ್ಸ್ ಮತ್ತು ಜಿಗಿಹುಳುವಿನ ನಿರ್ವಹಣೆಗೆ 1.75 ಗ್ರಾಂ ಡೈಮಿಥೋಯೇಟ್ 30 EC ಅಥವಾ 1 ಗ್ರಾಂ ಅಸಿಫೇಟನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತದಲ್ಲಿ ಎಕರೆಗೆ 5 kg ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡುವುದು ಸೂಕ್ತ. ಶೇಂಗಾ ಬೆಳೆಯಲ್ಲಿ ಎಲೆ ಚುಕ್ಕೆ ಮತ್ತು ತುಕ್ಕು ರೋಗದ ಬಾಧೆಗಾಗಿ 2 ಗ್ರಾಂ ಕ್ಲೋರೋಥೆನಿಲ್ ಕವಚನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗದ ಹತೋಟೆಯನ್ನು ಮಾಡಲು 0.6 ಗ್ರಾಂ ಸೆಫ್ಟೋಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಂ COCಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಆಕ್ಸೈಡ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಭತ್ತದಲ್ಲಿ ಕಂದುಜಿಗೆ ಹುಳುವಿನ ನಿಯಂತ್ರಣವನ್ನು ಮಾಡಲು ಇಮಿಡಾಕ್ರೋಪಿಡ್ 0.5 ಮಿಲಿಲೀಟರ್ ಅಥವಾ ಥಯಾಮೆಥಾಕ್ಸಮ್ 0.7 ಗ್ರಾಂ ಅಥವಾ ಕ್ಲೋರೋಫೆರಿಫಾಸ್ 2 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಬೇಸಿಗೆ ಸಮಯದಲ್ಲಿ ಮೇವನ್ನು ಬಣವೆ ಅಥವಾ ಸೈಲೇಜ್ ರೂಪದಲ್ಲಿ ಸಂರಕ್ಷಿಸಬೇಕು. ಇದು ಹಾಲು ಕರೆಯುವ ಹಸುಗಳಿಗೆ ಹೆಚ್ಚಿನ ಉಪಕಾರಿಯಾಗ್ತದೆ. ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂತಹ ಸಮಯವಾಗಿದ್ದು ಹಾಗೆಯೇ ಗಾಯದ ನಿರ್ವಹಣೆ ಈ ಸಮಯದಲ್ಲಿ ಸುಲಭ ಆಗಿರುತ್ತದೆ. ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಮತ್ತು ಗುಣಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಬನ್ನಿ ರೈತ ಬಾಂಧವರೇ, ಈಗ ಪೇಟೆ ಧಾರಣೆ ನೋಡೋಣ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಸಣ್ಣ ಭತ್ತ ಸೋನ ಕ್ವಿಂಟಾಲ್ಗೆ 1411 ರೂಪಾಯಿಗಳಿಂದ 1855 ರೂಪಾಯಿಗಳು. ಇನ್ನು ಶೇಂಗಾ ಗುಂಗುರು 3889 ರೂಪಾಯಿಗಳಿಂದ 6569 ರೂಪಾಯಿಗಳು. ಕೆಂಪು ತೊಗರಿ 4149 ರೂಪಾಯಿಗಳಿಂದ 6465 ರೂಪಾಯಿಗಳು. ಬಿಳಿ ತೊಗರಿ 5400 ರೂಪಾಯಿಗಳಿಂದ 5400 ರೂಪಾಯಿಗಳು. ಸೂರ್ಯಕಾಂತಿ 6440 ರೂಪಾಯಿಗಳು. ಒಣಗಡಲೆ 4559 ರೂಪಾಯಿಗಳಿಂದ 4756 ರೂಪಾಯಿಗಳು. ಅಲಸಂದಿ 5353 ರೂಪಾಯಿಗಳಿಂದ 5429 ರೂಪಾಯಿಗಳು. ಹತ್ತಿ ಹೈಬ್ರಿಡ್ 9000 ರೂಪಾಯಿಗಳಿಂದ 10300 ರೂಪಾಯಿಗಳು. ಇವಿಷ್ಟು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇಲ್ಲಿನ ಪೇಟೆ ಧಾರಣೆ. ರೈತ ಬಂಧುವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಮುಂದುವರಿಯುವುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ನನ್ನ ಹೆಸರು ವಸ್ಲಿಂಗಪ್ಪ ಅಂತೇಳಿ ಮೇಡಮ್, ತಾಲೂಕ್ ಕೊಡಿಗೇರ ಗ್ರಾಮ ಪಂಚಾಯತ್ ತಡಿಬಿಡಿ ಮೇಡಮ್, ನಮ್ದು ಉಂಡೇಕಲ್ ಅಂತ ಊರು ಮೇಡಮ್. ನರೇಗಿಂದ ಮೇಡಮ್ ದುಡಿಯೋಣ ಹಬ್ಬ ಕಾರ್ಯಕ್ರಮ ದೊಡ್ಡದು ಕೃಷಿ ಹೊಂಡ ಇದು ಮಾಡಿದೆ ಮೇಡಮ್, ನೀರು ಬಿದ್ದಿದೆ ಅದರಲ್ಲಿ, ಅದರಿಂದ ಬಹಳ ಉಪಯುಕ್ತ ಆಗಿದೆ ಮೇಡಮ್. ನರೇಗ ಒಂದು ಬೆಳೆ ಬೆಳೆಯಲು ಮುಂದಿನ ದಾರಿ ತೋರಿಸಿದಂತಾಗಿದೆ ಮೇಡಮ್. ನರೇಗ ಯೋಜನೆಗೆ ಮತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ತುಂಬಾ ಧನ್ಯವಾದ ಮೇಡಮ್. ಕೃಷಿ ಹೊಂಡ ನಿರ್ಮಾಣಕ್ಕೆ ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಾಂಧವರೇ ಬನ್ನಿ, ಮಿಡಗಲ್ ದಿನಿಯ ಗುಂಡಮ್ಮ ನಾಗಮ್ಮ ಹಾಗೂ ಸಂಗಡಿಗರಿಂದ ಕೆರೆಗೆ ಸಂಬಂಧಿಸಿದ ಒಂದು ಹಾಡೊಂದನ್ನು ಕೇಳೋಣ. ಗೌಡರೇ ಕ್ಯಾ ಕೆರೆ ಒಳಗ ನೀರೆಲ್ಲ ಗುರುವೇ ಸೋಯ್ ಕೆರೆ ಒಳಗ